ಸಮಾಚಾರ ಮುಕ್ತಾಯವತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ, ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿ ವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮಣ್ಣಿನ ಫಲವತ್ತತೆ ಮತ್ತು ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ವೇತಾ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ರೈತ ಬಾಂಧವರು ಉತ್ಪಾದನೆ ಚೆನ್ನಾಗಬೇಕು, ಇಳುವರಿ ಹೆಚ್ಚಾಗಬೇಕಪ್ಪ ಅಂತಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಇರಬೇಕಾಗ್ತದೆ. ಮುಖ್ಯವಾಗಿ ಮಣ್ಣು ಸತು ಇತ್ತಪ್ಪ ಅಂತಂದರೆ ಯಾವುದೇ ಬೆಳೆಯನ್ನು ಹಾಕಿದರೂ ಕೂಡ ಚೆನ್ನಾಗಿ ಇಳುವರಿ ಬರ್ತದೆ, ಆದಾಯ ಹೆಚ್ಚಾಗ್ತದೆ. ಮುಖ್ಯವಾಗಿ ರೈತ ಬಾಂಧವರಿಗೆ ನಿವ್ವಳ ಲಾಭ ಕೊನೆಗೆ ಉಳಿತದೆ. ಈ ನಿಟ್ಟಿನಲ್ಲಿ ಈ ಮಣ್ಣಿನ ಫಲವತ್ತತೆಗೆ ನಾವು ಸಾಕಷ್ಟು ಪರಿಶ್ರಮವನ್ನು ಪಡ್ತಾ ಇರ್ತೀವಿ. ಮುಖ್ಯವಾಗಿ ಇತ್ತೀಚೆಗೆ ಈ ರಸಗೊಬ್ಬರ ಬಳಕೆ, ಮುಖ್ಯವಾಗಿ ಸರ್ಕಾರಿ ಗೊಬ್ಬರಗಳ ಬಳಕೆ ಇತ್ತೀಚೆಗೆ ಹೆಚ್ಚಾಗ್ತದೆ. ಜೊತೆಗೆ ಅದು ದುಬಾರಿ ಕೂಡ ಆಗ್ತಾ ಇದೆ. ಜೊತೆಗೆ ಅತಿ ಬಳಕೆಯಿಂದ ಮಣ್ಣಿನ ಫಲವತ್ತತೆಯು ಕೂಡ ಅಲ್ಲಿ ನಷ್ಟ ಆಗ್ತಿದೆ ಎಂಬಂತಹ ಒಂದು ಅಂಕಿಅಂಶಗಳು ನಮಗೆ ನೀಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪರ್ಯಾಯವಾಗಿ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು, ಈ ರಸಗೊಬ್ಬರಗಳ ಬದಲಾಗಿ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮಲ್ಲೇ ಇರುವಂತಹ ಒಂದು ಉಳಿಕೆಗಳನ್ನಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳನ್ನಾಗಿರ್ಬೋದು, ಇನ್ನೊಂದು ಸಸ್ಯದ ಅವಶೇಷಗಳನ್ನು ಬೆರೆಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅದು ಸಾವಯವ ಕೃಷಿಗೆ ಉತ್ತೇಜನವನ್ನು ನೀಡುವಂತಹ ಒಂದು ಕ್ರಮಗಳು ಕೂಡ ಆಗಿದ್ದು. ಈ ನಿಟ್ಟಿನಲ್ಲಿ ಮಣ್ಣಿನ ಫಲವತ್ತತೆ ಏನು, ಜೊತೆಗೆ ಹಸಿರೊಲೆ ಗೊಬ್ಬರಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಯಾವ ಪ್ರಮಾಣದಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಶ್ವೇತಾ ಬಿ ಎನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ಅವರೇ, ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಹೇಳಿ ಮೇಡಮ್ ಅವರೇ, ಈಗ ಮಣ್ಣಿನ ಫಲವತ್ತತೆಗೆ ನಾವು ಬಂದಾಗ ಮುಖ್ಯವಾಗಿ ಸರ್ಕಾರಿ ಗೊಬ್ಬರಗಳನ್ನು ಹಾಕುವುದು ಒಂದು ಬದಲಾಗಿ ಅಲ್ಲಿ ಖರ್ಚು ಹೆಚ್ಚಾಗ್ತದೆ. ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕುವುದರಿಂದ ರೈತ ಬಾಂಧವರಿಗೆ ಯಾವ ರೀತಿ ಎಕಾನಮಿಯಿಂದ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ ಪ್ರಾಸ್ತಾವಿಕವಾಗಿ? ಇವಾಗ ನಾವು ಒಂದು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೋಬೇಕು, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು, ನಮ್ಮ ಬೆಳೆಯಲ್ಲಿ ಒಳ್ಳೆ ಆದಾಯ ತೆಗಿಬೇಕು ಅಥವಾ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಒಂದು ಕೊಟ್ಟಿಗೆ ಗೊಬ್ಬರ ಹಾಕಿ ಅಂತ ಹೇಳ್ತೀವಿ, ಅಥವಾ ಏನು ಕಾಂಪೋಸ್ಟ್ ಗೊಬ್ಬರಗಳನ್ನು ಹಾಕಿ ಅಂತ ಹೇಳ್ತೀವಿ, ಅದ್ರ ಜೊತೆ ಎರೆಹುಳು ಗೊಬ್ಬರಗಳನ್ನು ಹಾಕ್ರಿ ಅಂತ ಹೇಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಆಧುನಿಕ ಕೃಷಿಯಲ್ಲಿ ಯಂತ್ರೀಕರಣ ಜಾಸ್ತಿ ಆಗಿರೋದ್ರಿಂದ ಅಥವಾ ನಾವು ಟ್ರ್ಯಾಕ್ಟರ್ ಆಧಾರಿತ ಕೃಷಿನ ತುಂಬ ಅವಲಂಬಿತವಾಗಿರೋದ್ರಿಂದ ಆಕಳುಗಳ ಸಾಕಾಣಿಕೆ ಕಡಿಮೆ ಆಗಿದೆ. ಅದರಿಂದ ನಮಗೆ ಸಿಗೋ ಏನು ಸಗಣಿ ಪ್ರಮಾಣ ಕಡಿಮೆ ಇರ್ಬೋದು, ಅದರಿಂದ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಕೂಡ ತುಂಬಾ ಕಡಿಮೆ ಆಗಿದೆ. ಇದರಿಂದ ಏನಾಗಿದೆ, ರೈತರುಗಳು ಆದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೋದಿಲ್ಲ, ಬರೀ ಎಲ್ಲದನ್ನು ರಾಸಾಯನಿಕ ಗೊಬ್ಬರಗಳ ಮೂಲಕ ಪೋಷಕಾಂಶಗಳನ್ನು ಕೊಡ್ತೀವಿ ಅಥವಾ ನಮ್ಮ ಬೆಳೆಗಳನ್ನು ಬೆಳಿತೀವಿ. ಈ ರಾಸಾಯನಿಕ ಗೊಬ್ಬರಗಳು ಅಥವಾ ಸೊಸೈಟಿ ಗೊಬ್ಬರ ಅಥವಾ ಏನು ನಾವು ಯೂರಿಯಾ ಡಿ ಎ ಪಿ ಪೊಟ್ಯಾಷ್ ಅಂತ ಹೇಳ್ತೀವಿ, ಇವುಗಳು ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡ್ತವೆ, ಬೆಳೆ ಬೆಳೆ ಮಾಡುತ್ತೆ, ನಮಗೆ ಇಳುವರಿನ ಕೊಡುತ್ತೆ. ಆದರೆ ಅದರಿಂದ ನಮಗೆ ಯಾವ ರೀತಿ ನಮ್ಮ ಕೃಷಿಯಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿದರೆ, ಈ ರಾಸಾಯನಿಕಗಳೇನು ಡೈರೆಕ್ಟ್ ಆಗಿ ನಮಗೆ ನಮ್ಮ ಕೃಷಿಗೇನು ತೊಂದರೆ ಮಾಡಲ್ಲ, ಆದರೆ ನಾವೇನು ಭೂಮಿಗೆ ಸೇರಿಸಬೇಕಾಗಿದೆ ಸಾವಯವದ ಅಂಶ ಅದನ್ನು ನಾವು ಕೊಡ್ತಿಲ್ಲ. ನಾವು ಬರೀ ಪೋಷಕಾಂಶಗಳನ್ನು ಕೊಡ್ತಿದ್ದೀವಿ ಬೆಳೆ ಬೆಳಿಲಿ ಬೆಳಿಲಿ ಅಂತ, ಆದರೆ ಮಣ್ಣಿನ ಆರೋಗ್ಯ ಕಾಪಾಡೋಕ್ಕಾಗ್ತಿಲ್ಲ. ಹೌದು, ಈಗ ಗೊಬ್ಬರಗಳಲ್ಲೇನು ಈ ಒಂದು ಥರ ಟ್ಯಾಬ್ಲೆಟ್ ಥರ ಅನ್ಕೋಬಹುದು, ಇದು ಡೈರೆಕ್ಟ್ ಆಗಿ ನಮಗೆ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಅಂದ್ರೆ ಈ ಒಂದು ರಾಸಾಯನಿಕ ಗೊಬ್ಬರಗಳು ಒಂದು ಅಲ್ಪ ಕಾಲದವರೆಗೆ ಮಾತ್ರ ಕೆಲಸ ಮಾಡುತ್ತವೆ. ಈಗ ಇಮಿಡಿಯೇಟ್ ಕೊಟ್ಟಂಗೆ ಈಗ ಬೆಳೆಗೆ ಬೇಕು ಒಂದು ಏನು ನಾವು ಟ್ಯಾಬ್ಲೆಟ್ ತರ ಈ ರಾಸಾಯನಿಕಗಳನ್ನು ಹಾಕ್ತಿದೀವಿ, ಅದು ಪೋಷಕಾಂಶನ ಕೊಡುತ್ತೆ, ಬೆಳೆ ಬೆಳೆಸುತ್ತೆ. ಆದ್ರೆ ಮಣ್ಣಲ್ಲಿ ನಾವು ಏನಾಗಿದೆ ಅದ್ರದ್ದು ಭೌತಿಕ ಗುಣ ಇರ್ಬೋದು, ರಾಸಾಯನಿಕ ಗುಣ ಇರ್ಬೋದು ಅಥವಾ ಜೈವಿಕ ಗುಣಗಳನ್ನ ಸಪೋರ್ಟ್ ಮಾಡೋ ತರ ಯಾವ ಅಂಶಗಳನ್ನ ನಾವು ಹಾಕ್ತಿಲ್ಲ. ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಸಾವಯವದ ಅಂಶಗಳು ಅಥವಾ ಸಾವಯವದ ಪದಾರ್ಥಗಳು. ನಾವು ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ದಿನೇ ದಿನೇ ದಿನೇ ನಾವು ಅವುಗಳ ಉಪಯೋಗ ಕಡಿಮೆ ಆಗ್ತಿದೆ, ಬರೀ ರಾಸಾಯನಿಕಗಳನ್ನ ಕೊಡ್ತಿದ್ವಿ, ಬಳಸ್ತಾ ಇದೀವಿ. ಇವಾಗ ಹೆಂಗಾಗಿದೆ ಅಂದ್ರೆ ಮೊದ್ಲೆಲ್ಲ ಬರೀ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ, ಆದ್ರೂ ಇಳುವರಿ ಚೆನ್ನಾಗಿ ಬರೋದು ನಮ್ಮ ಹಸಿರು ಕ್ರಾಂತಿಗೆ ಮೊದಲ ಅದರ ಹಿಂದೆ ಕೆಲವರು ಹೇಳ್ತಾರೆ ರೈತರುಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಅಂದ್ರೆ ಯಾರು ಹಾಕ್ತಿರ್ಲಿಲ್ಲ. ಇವರೇ ಆಫೀಸ್ ಅವ್ರಗಳೇ ಹೋಗಿ ಅವ್ರ ಹೊಲಗಳಿಗೆ ಹಾಕಿ ಬರ್ತಿದ್ರಂತೆ ಅಂತ ಹೇಳ್ತಾರೆ. ನಾವೇ ನಾವೇನು ನೋಡಿಲ್ಲ, ಆದ್ರೆ ಆ ರೀತಿ ಹೇಳ್ತಾರೆ. ಅಂದ್ರೆ ಈಗ ವರ್ಷ ವರ್ಷ ಕಳೆದಂಗೆ ಅದ್ರದ್ದು ಗೊಬ್ಬರ ಹಾಕುದ್ರಷ್ಟೇ ಇಳುವರಿ ಬರೋದು ಅಂತ ಗೊತ್ತಾಗಿದೆ ರೈತರಿಗೆ. ಆದ್ರೆ ಒಟ್ಟಿನಲ್ಲಿ ಈಗ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಏನಾಗ್ತದೆ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗಬೇಕು, ಜೊತೆಗೆ ಸಾವಯವ ಪದಾರ್ಥಗಳನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ. ಪರ್ಯಾಯವಾಗಿ ನಾವು ಈಗ ಇತ್ತೀಚೆಗೆ ಈ ಹಸಿರೆಲೆ ಗೊಬ್ಬರಗಳನ್ನ ಹಸಿರು ಗೊಬ್ಬರಗಳನ್ನ ಬಳಸುವಂತಹ ಪ್ರಯತ್ನವನ್ನ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಜೊತೆಗೆ ರೈತರು ಕೂಡ ಮುಂದೆ ಬರ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಹಸಿರೆಲೆ ಗೊಬ್ಬರಗಳ ಮಹತ್ವಕ್ಕೆ ಬಂದಾಗ? ಈಗಾಗಲೇ ಹೇಳ್ದಂಗೆ ನಮಗೆ ಸಾವಯವ ಪದಾರ್ಥದ ಲಭ್ಯತೆ ಇಲ್ಲ, ಹಂಗಾಗ್ಬಿಟ್ರೆ ಅದಕ್ಕೆ ಪರಿಹಾರವಾಗಿ ಏನಾದ್ರೂ ನಾವು ಹುಡುಕ್ಲೇಬೇಕಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ನೋಡಿದಾಗ ಹಸಿರೆಲೆ ಗೊಬ್ಬರಗಳು ಒಂದು ಆಶಾದಾಯಕವಾಗಿ ಕಾಣ್ತವೆ. ಇನ್ನ ಬೇರೆವಾದ ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಇಲ್ಲ, ಸಗಣಿ ಸಿಗಲ್ಲ, ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಕಡಿಮೆ ಆಗಿದೆ, ಎರೆಹುಳ ಗೊಬ್ಬರ ಹಾಕ್ರಿ ಅದರ ಬದಲಾಗಿ ಅಂತ ಹೇಳಿದ್ರೆ ಅದನ್ನ ಮಾಡುವಷ್ಟು ನಮ್ಮಲ್ಲಿ ನಮ್ಮ ರೈತರಲ್ಲಿ ವ್ಯವಧಾನಗಳು ಇಲ್ಲ, ಅದನ್ನ ಮೇಂಟೈನ್ ಮಾಡಬೇಕು, ಸಮ್ ಸ್ಟ್ರಕ್ಚರ್ ಬೇಕು, ಅದನ್ನ ಮೇಂಟೈನ್ ಮಾಡಬೇಕು, ಅಷ್ಟೊಂದು ವ್ಯವಧಾನ ಅಥವಾ ಟೈಮ್ ಕೊಡೋಕೆ ಯಾರು ರೆಡಿ ಇಲ್ಲ. ಹೌದು, ಅಂತ ಟೈಮಲ್ಲಿ ಆದರೂ ಕೂಡ ನಮ್ಮ ಮಣ್ಣಿನ ಆರೋಗ್ಯ ಫಲವತ್ತಾಗಿರ್ಬೇಕು, ನಮ್ಮ ಕೃಷಿಯಲ್ಲಿ ನಾವು ಸುಸ್ಥಿರತೆ ಕಾಯ್ದುಕೋಬೇಕು ಅಂದ್ರೆ ನಮಗೊಂದು ಸಾವಯವ ಗೊಬ್ಬರ ಹಾಕ್ಲೇಬೇಕು. ಅಂತ ಟೈಮಲ್ಲಿ ಈ ಹಸಿರೆಲೆ ಗೊಬ್ಬರಗಳ ಉಪಯೋಗ ಮಾಡೋದ್ರಿಂದ ನಾವು ನಮ್ಮ ಮಣ್ಣಿನ ಫಲವತ್ತತೆಯನ್ನ ಜೊತೆಗೆ ಮಣ್ಣಿನ ಆರೋಗ್ಯ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಕಾಯ್ದುಕೋಬಹುದು. ಹೇಗೆ ಈಗ ಸಾವಯವ ಗೊಬ್ಬರವನ್ನು ಹಾಕಬೇಕಾಗ್ತದೆ ರೈತರು, ಬೇರೆ ಬೇರೆ ವಿಧಗಳಲ್ಲಿ ಇದನ್ನು ಬಳಸ್ತಾರೆ. ಮುಖ್ಯವಾಗಿ ಹಸಿರುಲಿಗೆ ಬಂದಾಗ ರೈತ ಬಾಂಧವರು ಏನು ಮಾಡ್ಬೋದು ಅಂತ ಹೇಳ್ತೀರಿ? ಎಷ್ಟು ವಿಧಗಳಿದ್ದಾವೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಇದನ್ನು ನಾವು ಬೆಳೆಸಿಕೊಳ್ಳಿಕ್ಕೆ ಏನೇನು ಅವಕಾಶಗಳಿದ್ದಾವೆ? ಈಗ ಮೊದಲನೇದಾಗಿ ಹಸಿರು ಗೊಬ್ಬರ ಅಂದ್ರೆ ಏನು? ಹಸಿರು ಗೊಬ್ಬರ ಅನ್ನೋದು ಕೂಡ ನಾವೇನು ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಹಾಕ್ತಿವಿ ಅದೇ ತರ ಇದು ಒಂದು ಗೊಬ್ಬರ. ಆದ್ರೆ ಇದು ಏನ್ ಮಾಡುತ್ತೆ, ಬರೀ ಪೋಷಕಾಂಶಗಳನ್ನ ಕೊಡಲ್ಲ, ಅದರ ಜೊತೆಗೆ ಇದು ಸಾವಯವ ಪದಾರ್ಥ ಅಥವಾ ಸಾವಯವದ ಮೂಲದ ಗೊಬ್ಬರ ಆಗಿರೋದ್ರಿಂದ ಇದು ಮಣ್ಣಿನ ಫಲವತ್ತತೆ ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದ್ರ ಜೊತೆ ಮಣ್ಣಿನ ಭೌತಿಕ ಇರ್ಬೋದು, ರಾಸಾಯನಿಕ ಇರ್ಬೋದು ಅಥವಾ ಜೈವಿಕ ಗುಣಧರ್ಮಗಳನ್ನ ಉತ್ತಮಗೊಳಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ರೆ ಇದು ಪೋಷಕಾಂಶಗಳ ಜೊತೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅಥವಾ ವೃದ್ಧಿಸೋದಕ್ಕೆ ಸಹಾಯ ಮಾಡಿ ನಮ್ಮ ಕೃಷಿಯಲ್ಲಿ ಸುಸ್ಥಿರತೆ ತಂದುಕೊಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಹಸಿರೆಲೆ ಗೊಬ್ಬರ ಅಂದ್ರೆ ಏನು ಅಂದ್ರೆ, ಈ ಹಸಿರೆಲೆ ಗೊಬ್ಬರದಲ್ಲಿ ನಾವು ಸಸ್ಯಗಳ ಎಲೆಗಳಿರ್ಬೋದು ಅಥವಾ ಮೃದುವಾದ ತೊಂಗೆಗಳಿರ್ಬೋದು ಅಥವಾ ಸಸ್ಯದ ಉಳಿದ ಭಾಗಗಳು ಬೇರಿರ್ಬೋದು ಅಥವಾ ಪೂರ ಅದರ ಸಸ್ಯದ ಎಂಟೈರ್ ಏನಿದೆ ಭಾಗಗಳನ್ನ ಅದು ಹೂವಾಡುವ ಅಂತ ಅಥವಾ ಹೂವಾಡೋದಕ್ಕೂ ಮುಂಚಿತವಾದ ಹಂತದಲ್ಲಿ ಅದನ್ನ ಮಣ್ಣಿಗೆ ಸೇರಿಸೋದು, ಅಂದ್ರೆ ಮಣ್ಣಿಗೆ ಅರಗದು ಅಥವಾ ಮಗ್ಗೊಡೆಯೋದು ಆತರ ನಾವು ಮಣ್ಣಿಗೆ ಸೇರಿಸ್ಬೇಕು. ಈ ಸೇರ್ಸೋದ್ರಿಂದ ಇದು ನಾವು ಮೃದುವಾದ ಹಂತದಲ್ಲಿದ್ದಾಗ ಸೇರ್ಸೋದ್ರಿಂದ ಅದು ಕಳೆಯುತ್ತೆ, ಕಳೆದು ಬಿಟ್ಟು ನಿಧಾನವಾಗಿ ಪೋಷಕಾಂಶಗಳನ್ನ ಕೊಡುತ್ತೆ, ಮಣ್ಣಿನ ಗುಣಧರ್ಮಗಳನ್ನ ಉತ್ತಮಗೊಳಿಸುತ್ತೆ. ಇದು ಹಸಿರೆಲ್ಲ ಗೊಬ್ಬರ. ಅಂದ್ರೆ ನಾವು ಭೂಮಿಯಲ್ಲಿ ಒಂದು ಹಂತಕ್ಕೆ ಬಂದಾಗ, ಒಂದು ಹೂವಿನ ಹಂತದಲ್ಲಿ ಬಂದಾಗ ನಮ್ಮ ಬೀಜಗಳನ್ನ ಇದು ಗೊಬ್ಬರದ ಸಲುವಾಗಿನೇ ಒಂದು ಬೆಳೆಯುವಂತ ಒಂದು ಹಸಿರೆಲೆ ಸಸ್ಯಗಳು. ಹೌದು, ಗೊಬ್ಬರದ್ದು ಮಣ್ಣಿನ ಫಲವತ್ತತೆ ಎರಡು ನಮ್ಮ ಏನು ಉದ್ದೇಶಗಳು ಪೂರೈಸುತ್ತವೆ. ಈ ಹಸಿರೆಲೆ ಗೊಬ್ಬರಗಳು ಅಂದ್ರೆ ನಮ್ಮ ರೈತರು ಸುತ್ತ ನೋಡಿರೋ ಅಂತ ದ್ವಿದಳ ಧಾನ್ಯದ ಬೆಳೆಗಳಂತ ಏನ್ ಹೇಳ್ತೀವಿ, ಅದರಲ್ಲೂ ಮುಖ್ಯವಾಗಿ ಸೆಣಬು, ದೈಂಚ ಇವನ್ನ ನಾವು ಹಸಿರೆಲೆ ಗೊಬ್ಬರಗಳು ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಉಪಯೋಗ ಮಾಡಬಹುದು. ಎಕ್ಸ್ಕ್ಲೂಸಿವ್ ಆಗಿ ನಾವು ಹಸಿರೆಲೆ ಗೊಬ್ಬರಗಳು ಅಂತ ಉಪಯೋಗಿಸಬಹುದು. ಅದ್ರ ಜೊತೆ ನಮ್ಮ ದ್ವಿದಳ ಧಾನ್ಯದ ಬೆಳೆಗಳಾದಂತಹ ಹೆಸರು ಇರ್ಬೋದು ಅಥವಾ ಸೋಯಾ ಅವರೇ ಇರ್ಬೋದು, ಮುಖ್ಯವಾಗಿ ಅಲಸಂದೆ ಇರ್ಬೋದು, ಉರುಳಿ ಇರ್ಬೋದು, ಇವುಗಳನ್ನು ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸ್ಕೊಂತೀವಿ. ಇದು ಈ ಹಸಿರೆಲೆ ಗೊಬ್ಬರದಲ್ಲಿ ಎರಡು ವಿಧಾನಗಳಿದಾವೆ, ಒಂದು ಹಸಿರು ಗೊಬ್ಬರಗಳು ಅಂತ, ಇನ್ನೊಂದು ಹಸಿರೆಲೆ ಗೊಬ್ಬರಗಳು ಅಂತ ಹೇಳ್ಬಿಟ್ಟು. ಹಸಿರು ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಅಂತ. ಹಸಿರು ಗೊಬ್ಬರ ಅಂತ ಹೇಳಿದ್ರೆ ಏನಂದ್ರೆ, ಇದನ್ನ ನಾವೇನು ಬೆಳೆಗಳನ್ನ ಬೆಳಿತೀವೋ ಅದೇ ತರ ನಮ್ಮ ಗದ್ದೆಗಳಲ್ಲಿ ಅಥವಾ ಹೊಲಗಳಲ್ಲಿ ಬೆಳೆದು ಅದು ಹೂವಾಡ ಹಂತಕ್ಕೆ ಬಂದಾಗ ನಾವೇ ಯಾವ ಹೊಲದಲ್ಲಿ ಗದ್ದೆಲ್ ಬೆಳೆದಿರ್ತೀವೋ ಅಲ್ಲೇನೆ ಅದನ್ನ ಮಗ್ಗೊಡಿತೀವಿ, ಮುಗ್ಗೊಡೆದು ಅಥವಾ ಅರಗಸೋದು ಅಂತ ಹೇಳಿ ಅದನ್ನ ಮಣ್ಣಿಗೆ ಸೇರಿಸ್ತೀವಿ, ಅದು ಹಸಿರು ಗೊಬ್ಬರ. ಇದರಲ್ಲಿ ನಾವು ನಮ್ಮ ಬೆಳೆಗಳಾದಂತ ದ್ವಿದಳ ಧಾನ್ಯದ ಬೆಳೆಗಳಾದಂತ ಹೆಸರು, ಸೋಯಾ ಅವರೆ, ಅಲಸಂದೆ, ದೈಂಚ, ಸೆಣಬು ಇವುಗಳನ್ನ ಉಪಯೋಗಿಸ್ಬೋದು. ಇನ್ನು ಹಸಿರು ಎಲೆ ಗೊಬ್ಬರಗಳು ಅಂತ ಹೇಳಿದ್ರೆ, ಯಾರಿಗೆ ನಮ್ಮ ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ಬೆಳೆಯಕ್ಕಾಗಲ್ಲ ಅನ್ನೋರು, ಈ ಬಹುವಾರ್ಷಿಕ ಗಿಡಗಳಿರ್ತಾವಲ್ಲ, ಈ ಒಂಗೆ ಇರ್ಬೋದು, ಮುಖ್ಯವಾಗಿ ಗ್ಲೈರಿಸಿಡಿಯಾ ಅದನ್ನ ಗೊಬ್ಬರದ ಗಿಡ ಅಂತಾನೆ ಅಂತ ಹೇಳ್ತೀವಿ, ಗೊಬ್ಬರದ ಗಿಡ ಇರ್ಬೋದು, ಈವನ್ ಬೇವಿನ ಮರದ ತೊಪ್ಪಲಗಳಿರ್ಬೋದು, ಹೌದು, ಸುಬಾಬುಲ್ ಇರ್ಬೋದು, ಚೊಗಚೆ ಇರ್ಬೋದು, ಇವೆಲ್ಲ ಬಹುವಾರ್ಷಿಕ ಮರಗಳು, ದ್ವಿದಳ ಧಾನ್ಯದ ಮರಗಳು. ಇದ್ರಲ್ಲಿರೋ ತೊಪ್ಪಲಗಳನ್ನ ಶೇಖರಿಸ್ಕೊಂಡ್ಬಿಟ್ಟು ತಂದಿ ಬಳಸ್ಬೋದು, ಕಟ್ ಕಟ್ ಮಾಡ್ದಂಗೆ ನಮಗೆ ದೊರೆಯುತ್ತೆ, ಸೇರಿಸ್ಬೋದು ನಮ್ಮ ಹೊಲಗಳಿಗೆ. ಬೇರೆ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೊಂಡ್ಬಂದು ಅಥವಾ ನಮ್ಮ ಬದುಗಳ ಸುತ್ತನೇ ಅವನ್ನ ಹಾಕಿಕೊಂಡು ಅದನ್ನ ನಾವು ಎಲೆಗಳು ಅಥವಾ ಮೃದುವಾದ ಕಾಂಡಗಳನ್ನ ಶೇಖರಿಸ್ಕೊಂಡ್ಬಂದು ನಮ್ಮ ಹೊಲಗಳಲ್ಲಿ ಮಣ್ಣಿಗೆ ಸೇರಿಸ್ಬೇಕಾಗುತ್ತೆ. ಇದು ಎರಡು ವಿಧಗಳು. ಇನ್ನು ಈಗ ಹಸಿರು ಗೊಬ್ಬರಗಳು ಅಂತ ಹೇಳಿದ್ರಲ್ಲ, ಇಲ್ಲಿ ರೈತ ಬಾಂಧವರು ಯಾವ ಸಮಯದಲ್ಲಿ ಇದನ್ನ ಹಾಕ್ಬೇಕು ಮತ್ತೆ ಯಾವ ಸಮಯದಲ್ಲಿ ಇದನ್ನ ಮೊಗ್ಗೊಡಿಬೇಕು, ಮಣ್ಣಿಗೆ ಸೇರಿಸಬೇಕು ಅಂತ ಹೇಳಿದ್ರಿ, ಯಾವ್ಯಾವ ಬೆಳೆಗಳಲ್ಲಿ ಇದನ್ನ ಬಳಸಬಹುದು ಅಂತ ಹೇಳ್ತೀರಿ? ಇವನ್ನ ಎಲ್ಲಾ ಬೆಳೆಗಳಲ್ಲೂ ಬೆಳೆಸ್ಬೋದು. ಮುಖ್ಯವಾಗಿ ನಮಗೆ ಇದನ್ನ ನಾವು ನಮ್ಮ ಮುಖ್ಯ ಬೆಳೆಗಿಂತ ಮುಂಚೆ ಬೆಳೆಸ್ಬೇಕಾಗ್ತದೆ ಒಂದು, ಯಾಕೆಂದ್ರೆ ನಾವು ಮುಖ್ಯ ಬೆಳೆಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಹಾಕೋದ್ರಿಂದ ನಮ್ಮ ಮುಖ್ಯ ಬೆಳೆ ಎಲ್ಲೆಲ್ಲಿ ನಾವು ನಿಧಾನವಾಗಿ ಹಾಕ್ತಿವಿ, ಉದಾಹರಣೆಗೆ ಅಂತ ಹೇಳಿದ್ರೆ ಭತ್ತದಲ್ಲಿ ಕಾಲುವೆಯಲ್ಲಿ ನೀರು ಬಂದು ನಾವು ಭತ್ತ ನಾಟಿ ಮಾಡೋದು ಜುಲೈ ಕೊನೆ ಭಾಗದಲ್ಲಿ ಅಥವಾ ಆಗಸ್ಟ್ ಮೊದಲ ವಾರಕ್ಕೂ ಹೋಗ್ಬಿಡುತ್ತೆ ಕೆಲವೊಂದು ವರ್ಷಗಳ ಕಾಲುವೆ ನೀರಿನ ಆಧಾರದ ಮೇಲೆ. ಅಲ್ಲಿವರೆಗೂ ನಮ್ಮ ಹೊಲಗಳು ಗದ್ದೆಗಳು ಬೀಳ್ಬಿಟ್ಟಿರ್ತೀವಿ. ಅಂತ ಟೈಮಲ್ಲಿ ನಾವು ಏನು ಮುಂಗಾರಿನಲ್ಲಿ ಬರುವ ಫಸ್ಟ್ ಒಂದೆರಡು ಮಳೆ ಇರುತ್ತೆ, ಅಕಾಲಿಕ ಮಳೆಗಳು ಏನೋ ಬಿದ್ದ ಸಂದರ್ಭದಲ್ಲಿ ಇದನ್ನ ಹಾಕೊಳ್ಳೋಕೆ ಅವಕಾಶ ಇದೆ, ಅಕಾಲಿಕ ಮಳೆ ಇರ್ಬೋದು ಅಥವಾ ಮುಂಗಾರಲ್ಲೇ ನಮ್ಗೆ ಮೇ ಜೂನ್ ಟೈಮಲ್ಲಿ ಮಳೆ ಬಂದಿರುತ್ತೆ ಒಂದೆರಡು ಮಳೆಗಳು. ಅಂತ ಟೈಮಲ್ಲಿ ನಾವೇನು ನೇಗಿಲು ಹೊಡೆದು ಭೂಮಿನ ರೆಡಿ ಇಟ್ಟಿರ್ತೀವಲ್ಲ, ಆ ಟೈಮಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಸಮನಾಗಿ ನಮ್ಮ ಗದ್ದೆಲ್ಲೆಲ್ಲ ಹರಡಬಹುದು ಅಥವಾ ಬಿತ್ತಲಬಹುದು, ಎರಡ್ ತರನು ಮಾಡ್ಕೋಬಹುದು. ಹರಡಿದ್ರು ಸಾಕು, ಯಾಕೆಂದ್ರೆ ಇಲ್ಲಿ ನಮಗೆ ಬೀಜಗಳ ಉತ್ಪಾದನೆ ನಮ್ಮ ಮೇನ್ ಏನು ಆದಾಯಕ್ಕಾಗಿ ಅಥವಾ ಬೀಜಗಳಿಗ ಇಳುವರಿಗಾಗಿ ನಾವು ಬೆಳೆಯುತ್ತಿರಲ್ಲ. ಹಂಗಾಗ್ಬಿಟ್ಟು ಇದನ್ನ ಬಿತ್ತಲಬಹುದು ಅಥವಾ ಇಲ್ಲ ಅಂದ್ರೆ ಸುಮ್ನೆ ಸಮನಾಗಿ ನಾವು ಗದ್ದೆಲ್ಲಿ ಹರಡಿದ್ರೆ ಎರಚಬಹುದು ಸಮನಾಗಿ, ಯೂನಿಫಾರ್ಮ್ ಆಗಿ ಅಥವಾ ಸಮನಾಗಿ ಗದ್ದೆ ತುಂಬಾ ಹರಡ್ಬೇಕು. ಅದು ನಮ್ಮ ಏನು ಒಂದು ಮಳೆ ನೀರಿನ ತೇವಾಂಶಕ್ಕೆ ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ, ಉಲುಸಾಗಿ ಬೆಳೀತವೆ. ಅದಾದ ಬೆಳೆಗಳ ಅವಧಿಗಳ ಆಧಾರದ ಮೇಲೆ ನಾವು ಅಲಸಂದೆ ಅಂತ ಹೇಳಿದ್ರೆ 45 ದಿನಕ್ಕೆ ಬರುತ್ತೆ. ಇದು ಸೆಣಬು ಇರ್ಬೋದು, ದೈಂಚೆ ಇರ್ಬೋದು, ಅವೆಲ್ಲ ಒಂದು 50 ದಿನಕ್ಕೆ ಬರ್ತವೆ. ಈಗ ಒಂದೂವರೆ ತಿಂಗಳವರೆಗೆ ನಾವು ಒಂದು ಬೆಳೆದ್ಬಿಟ್ಟು ಆಮೇಲೆ ನಾವು ಫರ್ಟಿಲೈಸರ್ ಬೇರೆ ಬೇರೆ ಮಲ್ಚಿಂಗ್ ಮಾಡೋದ್ರಿಂದ ಅದನ್ನ ಪಡ್ಲಿಂಗ್ ಒಡೆಯ ಟೈಮ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿದ್ರು ಆಯ್ತು. ಆದ್ರೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಮುಖ್ಯ ಬೆಳೆಗೆ ನಮಗೆ ಅದ್ರದ್ದು ಲಾಭ ದೊರಿಬೇಕು ಅಂತ ಹೇಳಿದ್ರೆ ನಾವು ಮಿನಿಮಮ್ ಆಗಿ ಒಂದು 4-6 ವಾರಗಳ ಅಂತರವನ್ನ ಕೊಡಬೇಕು ಮುಗ್ಗು ಒಡೆಯೋದಕ್ಕೂ ನಮ್ಮ ಮುಖ್ಯ ಬೆಳೆಗೂ. ಅಷ್ಟೊತ್ತಿಗೆ ಅದು ಒಂದ್ ಸ್ವಲ್ಪ ಕಳೆಯಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಪೋಷಕಾಂಶಗಳನ್ನ ನಮ್ಮ ಮುಖ್ಯ ಬೆಳೆಗೆ ಒದಗಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಒಂದು. ಇಲ್ಲ ಅಂದ್ರೆ ನಾವು ಮುಂಗಾರಲ್ಲೇ ಬೆಳೆಗಳನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಒಂದೆರಡು ಮಳೆ ಬಂದ ತಕ್ಷಣನೇ ನಾವು ಭೂಮಿ ರೆಡಿ ಮಾಡ್ಬಿಟ್ಟು ನಾವು ಬೆಳೆ ಬೆಳಿತೀವಿ ಅಂತ ಅನ್ನೋ ಸಂದರ್ಭಗಳಲ್ಲಿ ನಮಗೆ ಅವಧಿ ಇರಲ್ಲ, ಮುಂಚೆನೆ ಬೆಳೆದಿ ನಮ್ಮ ಮುಖ್ಯ ಬೆಳೆಗೆ ಒದಗಿಸೋ ಅಷ್ಟು ಟೈಮ್ ಇರಲ್ಲ. ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ನಾವು ಇದನ್ನ ಅಂತರ ಬೆಳೆಯಾಗಿ ಆದ್ರೂ ನಾವು ಇವನ್ನ ಸೇರಿಸ್ಕೋಬೇಕು. ಈಗ ಕಬ್ಬು ಇರುತ್ತೆ ಅಥವಾ ಮೆಕ್ಕೆಜೋಳ ಇರುತ್ತೆ, ಇಲ್ಲೆಲ್ಲ ನಾವು ಮಿನಿಮಮ್ 2-3 feet ಅಂತರವನ್ನ ಕೊಟ್ಟಿ ಸಾಲುಗಳನ್ನ ಬಿತ್ತಿರ್ತೀವಿ. ಅಂತ ಟೈಮ್ ಅಲ್ಲಿ 1 or 2 ಸಾಲುಗಳ ಈ ಹಸಿರೆಲೆ ಗೊಬ್ಬರಗಳನ್ನ ಅಂತರ ಬೆಳೆಯಾಗಿ ಬೆಳಿಬೇಕು. ಬೆಳೆದಿ ಅವ್ ಯಾವಾಗ ಹೂವಾಡ ಅಂತ ಬರ್ತವೆ ಅಂತ ಟೈಮಲ್ಲಿ ನಾವು ಎಡೆ ಒಡೆಯೋದ್ರಿಂದ ಮಣ್ಣಿಗೆ ಸೇರಿಸ್ದಂಗಾಗುತ್ತೆ. ಅದು ನಮ್ಮ ಆ ಬೆಳೆಗೂ ಕೂಡ ಅಥವಾ ಮುಂದಿನ ಬೆಳೆಗೂ ಕೂಡ ಪೋಷಕಾಂಶಗಳನ್ನ ಒದಗಿಸುತ್ತೆ. ಅಲ್ಲದೆ ಮಣ್ಣಿನ ಫಲವತ್ತತೆಯನ್ನ ಅಥವಾ ಮಣ್ಣಿನ ಆರೋಗ್ಯವನ್ನ ಅದರ ಭೌತಿಕ ರಾಸಾಯನಿಕ ಜೈವಿಕ ಕ್ರಿಯೆಗಳನ್ನ ಅಥವಾ ಗುಣಧರ್ಮಗಳನ್ನ ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೂ ಒಂದು ಅಂತ ಹೇಳಿದ್ರೆ, ಈಗ ಕಾಲುವೆ ಮುಂಭಾಗದ ರೈತರಾದ್ರೆ ಸಸಿ ನಾಟಿ ಹಚ್ಚುತ್ತಾರೆ ಭತ್ತದಲ್ಲಿ, ಅದೇ ಕಾಲುವೆ ಕೊನೆ ಭಾಗದ ರೈತರಾದ್ರೆ ಅದನ್ನ ಬಿತ್ತುತ್ತಾರೆ, ಕೂರಿಗೆ ಬಿತ್ತನೆ ಮಾಡ್ತಾರೆ. ಅಂತವ್ರು ಕೂರಿಗೆ ಬಿತ್ತನೆ ಮಾಡೋ ಅಂತ ರೈತರಿಗೆ ಅವಧಿ ಇರಲ್ಲ ಈ ಹಸಿರೆಲೆ ಗೊಬ್ಬರ ಹಾಕುವಂಥದ್ದು. ಅಂತವ್ರು ಏನ್ ಮಾಡ್ಬೋದು, ಇದ್ರ ಜೊತೆನೆ ಈ ಹಸಿರೆಲೆ ಗೊಬ್ಬರದ ಬೀಜವನ್ನು ಕೂಡ ಮಿಕ್ಸ್ ಮಾಡಿ ಬಿತ್ತಬಹುದು. ಬಿತ್ಬಿಟ್ಟು ಇದನ್ನ ಹೂವಾಡ ಅಂತ ಬಂದಾಗ ನಾವೇನು ಎಡೆ ಒಡ್ದೆ ಅರಗಬೇಕಾಗಿಲ್ಲ. ಈಗ ಕಳೆನಾಶಕ ಬರ್ತವೆ, ಅವು ತಪ್ಪಲದ ಗಿಡಗಳನ್ನಷ್ಟೇ ಸಾಯಿಸ್ತವೆ, ಈಗ 2-4-D ಅಂತ ಹೇಳ್ತೀವಿ, ಅದು ನಮ್ಮ ಭತ್ತಕ್ಕೆ ಏನು ಮಾಡಲ್ಲ. ಆದ್ರೆ ಹಸಿರೆಲೆ ಗೊಬ್ಬರಗಳನ್ನ ಸಾಯಿಸ್ತಿದೆ, ಸಾಯಿಸಿ ಅದು ಅಲ್ಲೇ ಕೊಳಿತೈತೆ, ನಿಧಾನವಾಗಿ ಕರ್ಗೋಗಿ ನಿಧಾನವಾಗಿ ನಮ್ಮ ಮಣ್ಣಿನ ಸಾವಯವದ ಅಂಶನ ಜಾಸ್ತಿ ಮಾಡೋದಕ್ಕೆ, ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡೋದಕ್ಕೆ ಸಹಕಾರ ಆಗುತ್ತೆ. ಆದ್ರೆ ಇದನ್ ಮಾಡೋ ಅಂತ ರೈತರು ಸಮಗ್ರವಾಗಿ ಆ ಕಳೆನಾಶಕದ ಮಾಹಿತಿಗಳನ್ನ ತಿಳ್ಕೊಂಡು ಉಪಯೋಗಿಸ್ಕೋಬೇಕು. ಯಾಕೆಂದ್ರೆ ಇದು ದ್ವಿದಳ ಧಾನ್ಯಗಳಿಗೆ ತೊಂದರೆ ಅಫೆಕ್ಟ್ ಅಥವಾ ಪರಿಣಾಮವನ್ನು ಬೀರೋದ್ರಿಂದ ಸುತ್ತ ಎಲ್ಲಾದ್ರೂ ಹತ್ತಿ ಇರ್ಬೋದು ಅಥವಾ ಬೆಂಡೆ ಇರ್ಬೋದು, ಇಂಥವೆಲ್ಲ ಬೆಳೆಗಳನ್ನ ಹಾಕ್ದಾಗ ಅವುಗಳಿಗೂ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂತವ್ರು ಏನಾದ್ರು ಇದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ಯಾಕಂತಂದ್ರೆ ರೈತ ಬಾಂಧವರು ಈಗ ದನಕರುಗಳು ಇರಲಾರ್ದವರು, ಜೊತೆಗೆ ಈಗ ಸಾವಯವ ತಿಪ್ಪೆಗಳನ್ನ ಬಳಸದಲ್ಲವರು ಅಥವಾ ಎರೆಹುಳವನ್ನ ಮಾಡದಂತವರು, ಈ ನೈಸರ್ಗಿಕವಾಗಿ ಈ ಹಸಿರೆಲೆ ಗೊಬ್ಬರಗಳನ್ನ, ಈ ಬಹುವಾರ್ಷಿಕ ಹಸಿರೆಲೆ ಸಸ್ಯಗಳನ್ನ ನಾವು ಬಳಸಬಹುದು ಕೃಷಿಯಲ್ಲಿ. ಹೌದು, ಇವಾಗ ಸಾವಯವ ಪದಾರ್ಥ ಯಾವ್ದ್ರಿಂದನೂ ಹಾಕಕ್ ಆಗ್ತಿಲ್ಲ ರೈತರಿಗೆ, ಎರೆ ಗೊಬ್ಬರ ಹಾಕಕ್ಕಾಗಲ್ಲ, ತಿಪ್ಪೆ ಗೊಬ್ಬರ ಹಾಕಕ್ಕಾಗಲ್ಲ, ಅಥವಾ ಕಾಂಪೋಸ್ಟ್ ರೆಡಿ ಮಾಡಿ ಅಂತ ಹೇಳಿದ್ರೆ ಅವುಗಳ ಸ್ಟ್ರಕ್ಚರ್ ಗಳನ್ನ ಮಾಡ್ಕೊಳಕ್ಕಾಗಲ್ಲ. ಎಲ್ಲದು ಒಂಥರ ಕಷ್ಟ ಆಗಿದೆ ರೈತರಿಗೆ. ಅವರ ಭೂಮಿಯನ್ನ ಯಾವಾಗ ಯಾವ ರೀತಿ ಫಲವತ್ ಮಾಡಬೇಕು ಅಥವಾ ಅದ್ರ ಆರೋಗ್ಯವನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ದೊಡ್ಡ ಒಂದು ಪ್ರಶ್ನೆ ಉದ್ಭವಿಸಿದೆ. ಅಂತ ಟೈಮಲ್ಲಿ ಈಗ ಭತ್ತ ಕಟಾವಾಗಿರುತ್ತೆ, ಹುಲ್ಲಿ ಇರುತ್ತೆ, ಅದನ್ನ ಅರ್ಗಿ ಕೂಡ ನಾವು ಸಾವಯವ ಪದಾರ್ಥನ ಸೇರಿಸ್ಬೋದು. ಏನು ಕೂಳೆ ಅಂತ ಹೇಳ್ತೀವಲ್ಲ, ಭತ್ತದ ಕೂಳೆಗಳಿರ್ತವೆ, ಅವನ್ ಕೂಡ ಸೇರಿಸಿ ಅಂತ ಹೇಳ್ಬೋದು. ನಮ್ಮ ಬೆಳೆಗಳ ಇಳುವರಿ ಆದ್ಮೇಲೆ ಅವನ್ನ ಭೂಮಿಗೆ ಸೇರಿಸ್ರಿ, ಅದ್ರದ್ದು ಉಳ್ದಿರ ಭಾಗಗಳನ್ನ ಭೂಮಿಗೆ ಸೇರಿಸ್ರಿ ಅಂತ ಹೇಳ್ತೀವಿ. ಆದ್ರೆ ರೈತರುಗಳು ಇಲ್ಲ, ಅದು ನಮ್ಮ ಏನು ಕೃಷಿ ಕಾರ್ಯಗಳಿಗೆ ಅಡ್ಡೆ ಆಗ್ತಿದೆ, ಅದನ್ನ ಬಿತ್ತಬೇಕಾದ್ರೆ ಅದು ಕೂರ್ಗೆ ಬಾಯಲ್ ಬಂದ್ ಸೇರ್ಕೊಳ್ಳುತ್ತೆ, ಅಥವಾ ನಾವು ಎಡೆ ಒಡೆಯಕ್ಕಾಗಲ್ಲ, ಏನೇನೋ ಸಮಸ್ಯೆಗಳು. ಬೆಳೆ ಉಳಿಕೆಗಳನ್ನ ಹಾಕಿ ಅಂತ ಹೇಳಿದ್ರು ಹಾಕಕ್ಕಾಗಲ್ಲ, ಅವು ಕೂಡ ಒಳ್ಳೆ ಸಾವಯವ ಪದಾರ್ಥನೇ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಈ ಹೆಸರೆಲೆ ಗೊಬ್ಬರ ಅನ್ನೋದು ಒಂದು ತುಂಬಾ ಉತ್ತಮವಾದ ಸಾವಯವ ಪದಾರ್ಥ. ಅಥವಾ ನಮ್ಮ ಹೊಲದಲ್ಲೇ ನಾವು 1.5-2 ನಮ್ಮ ಹೊಲದಲ್ಲೇ ಸಾಕಷ್ಟು ಸಾವಯವ ಪದಾರ್ಥವನ್ನ ನಾವು ರೆಡಿ ಮಾಡ್ಕೊಂಡು ಅಥವಾ ತಯಾರು ಮಾಡಿ ಭೂಮಿಗೆ ಸೇರಿಸುವಂತ ಒಂದು ಒಳ್ಳೆ ಮಾರ್ಗ ಇದು. ಅದರಲ್ಲೂ ಏನು ಇದರ ಇಳುವರಿ ಕೂಡ ತುಂಬಾ ಅಧಿಕ ಹೆಚ್ಚಾಗ್ತದೆ. ಸಾವಯವ ಗೊಬ್ಬರದ ಬೆಳೆಗಳು ಬೆಳಿತೀವಲ್ಲ ಅದ್ರದ್ದು ಇಳುವರಿ ಕೂಡ ಜಾಸ್ತಿ ಇರುತ್ತೆ. ತೊಪ್ಪಲದ ಇಳುವರಿ ಕೂಡ ಜಾಸ್ತಿ ಇರ್ತಿದೆ. ನಾವು ಮಿನಿಮಮ್ ಅಂದ್ರೆ ಒಂದ್ 5-6 ಟನ್ ಅನ್ನ ಬೆಳಿಬಹುದು ಒಂದ್ ಇದರಲ್ಲಿ. ಈಗ ಸೆಣಬು 1 inch ಎಲ್ಲ ಹಾಕಿದ್ರೆ ಒಂದ್ 5-6 ಟನ್ ಒಂದ್ ಎಕರೆಗೆ ತೊಪ್ಪಲದ ಇಳುವರಿ ಸಿಗ್ತಿದೆ. ಈಗ ನಾವು ಅದನ್ನ ಹೊರಗಡೆಯಿಂದ ಅಷ್ಟು ತೊಪ್ಪಲ ತರ್ತೀವಿ ಅಂದ್ರೆ ಕಷ್ಟ. ಅದೇ ರೈತರು ಅವ್ರ ಹೊಲದಲ್ಲೇ ನಮ್ಮ ಮುಖ್ಯ ಬೆಳೆಗಿಂತ ಮುಂಚೆ ಯಾವಾಗುತ್ತೆ ಅವರಿಗೆ ಆ ಟೈಮಲ್ಲಿ ಒಂದು ನೀರ್ ಕೊಟ್ಟಿ ಸುಮಾರಾಗಿ ಒಂದ್ ತಿಂಗಳು ಬೆಳೆನ ಮೇಂಟೈನ್ ಮಾಡ್ಕೊಳಕಾಗುತ್ತೆ ಅನ್ನೋರು ತುಂಬಾ ಸುಲಭವಾಗಿ ಅವರ ಹೊಲದಲ್ಲೇ ಸಾವಯವ ಪದಾರ್ಥವನ್ನ ರೆಡಿ ಮಾಡ್ಕೊಂಡು ನಮ್ಮ ಮಣ್ಣಿನ ಫಲವತ್ತತೆಯನ್ನ ಉಳಿಸ್ಕೋಬಹುದು, ಕಾಯ್ದುಕೋಬಹುದು. ಈಗ ಮೇಡಮ್ ಅವರು ತಾವು ಹೇಳಿದ್ರಿ ಈಗ ಈ ಒಂದು ಎರಚೋದರ ಮೂಲಕ ಕೂಡ ನಾವು ಈ ಒಂದು ಹಸಿರು ಗೊಬ್ಬರಗಳನ್ನ ಬೆಳೆಸ್ಕೋಬಹುದು, ಜೊತೆಗೆ ನಾವು ಬ್ರಾಡ್ಕಾಸ್ಟ್ ಅಥವಾ ಈ ಒಂದು ಕೂರಿಗೆಯನ್ನ ಬಿತ್ತನೆ ಮಾಡೋದನ್ನು ಕೂಡ ಮಾಡಬಹುದು. ಅದಕ್ಕೇನಾದ್ರೂ ಎರಚಿಬಿಟ್ರೆ ಸಾಕ ಅಥವಾ ಕೂರಿಗೆಯನ್ನ ಗೆರೆಯಿಂದ ಹಾಕ್ಬಿಟ್ರೆ ಸಾಕ, ಮುಚ್ಚಬೇಕಾ ಮಣ್ಣು ಹಾಕಿ ಹೇಗೆ? ಇವಾಗ ಎಷ್ಟೊಂದ್ ಸರಿ ಇಲ್ಲಿ ನಾವು ತುಂಬಾ ಬೀಜದ ಇಳುವರಿಗೆ ಮಹತ್ವವನ್ನ ಕೊಡದೇ ಇರೋದ್ರಿಂದ ಎರ್ಚಿದ್ರು ಸಾಕು. ಎರ್ಚಿ ನೀವು ಒಂದು ಸುಮ್ನೆ ಏನು ದಿಂಡ್ ಹೊಡೆಯೋದು ಅಂತ ಹೇಳ್ತಾರೆ, ಕುಂಟೆ ಹೊಡೆಯೋದು ಅಥವಾ ದಿಂಡೆ, ಸುಮ್ನೆ ದಿಂಡೆನೆ ಹಿಂಗೆ ಸುಮ್ನೆ ಹೊಲದಲ್ಲಿ ಆಡ್ಸಿದ್ರೆ ಸಾಕು, ಅದು ಒಂದು ಲೈಟ್ ಆಗಿ ಮಣ್ಣು ಮುಚ್ಕೊಳ್ತಿತ್ತು ಬೀಜಗಳ ಮೇಲೆ. ಇಲ್ಲ, ನಾವು ರೈತರಿಗೆ ಅಷ್ಟು ತುಂಬಾ ಅವರ ಕೃಷಿಯಲ್ಲಿ ಪ್ರೀತಿ ಇರೋರಾದ್ರೆ ಬಿತ್ತು ಕೂಡ ಬೆಳೆಸ್ಕೋಬಹುದು, ಅದೇನು ತೊಂದರೆ ಇಲ್ಲ, ಯಾವುದು ತೊಂದರೆ ಇಲ್ಲ. ಆದ್ರೆ ನಾವು ತೊಪ್ಪಲಕ್ಕಷ್ಟೇ ಮಹತ್ವವನ್ನ ಕೊಡೋದ್ರಿಂದ ಎರ್ಚಿದ್ರು ಕೂಡ ದಟ್ಟವಾಗಿ ಎರಚಿರ್ತೀವಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಸಿರೆಲೆ ಬೆಳೆ ಚೆನ್ನಾಗಿ ಬರುತ್ತೆ, ಉಲ್ಸಾಗಿ ಬರುತ್ತೆ. ಮಣ್ಣಿನ ಒಂದು ತೇವಾಂಶ ಒಳಗೆ ತಾಕಿದ್ರೆ ಸಾಕು, ಮೊಳಕೆ ಹೊಡಿತದೆ. ಮೊಳಕೆ ಹೊಡಿತದೆ. ನಾವು ಒಂದು ದಿಂಡನ್ನ ಪಾಸ್ ಮಾಡೋದ್ರಿಂದ ದಿಂಡನ್ನ ಆಡ್ಸೋದ್ರಿಂದ ಕೂಡ ಚೆನ್ನಾಗಿ ಮುಚ್ಕೊಳುತ್ತೆ. ಹೇಳಿದ್ರಿ ಮೇಡಮ್ ತಾವು, ಈಗ ಡಯಾಂಚ ಇರ್ತದೆ, ಬೇರೆ ಬೇರೆ ಹಸಿರು ಗೊಬ್ಬರಗಳು ಸಿಗ್ತವೆ, ಅಲಸಂದೆ ಇರ್ತದೆ, ಇವುಗಳ ಬೇಸಾಯ ಕ್ರಮಗಳು ಹೇಗೆ ರೈತ ಬಾಂಧವರು ಯಾವ ಯಾವ ಅದನ್ನ ಹೇಗೆ ವಿಧಾನದ ಮೂಲಕ ಇದನ್ನ ಬೆಳಿಬಹುದು ಅಂತ ಹೇಳ್ತೀರಿ? ಈಗ ಸೆಣಬು 1 inch ಇವೆಲ್ಲ ನಾವು ಎಕರೆಗೆ ಒಂದು 10 kg ಅಷ್ಟು ಬೀಜ ಬೇಕಾಗ್ತದೆ. ಎಕರೆಗೆ 10 kg ಅಷ್ಟು ಬೇಕಾಗುತ್ತೆ. ಅದನ್ನ ಅವರವರ ಅನುಕೂಲ, ಬಿತ್ತಿ ಆದ್ರೂ ಬೆಳೀರಿ, ಎರ್ಚಿ ಆದ್ರೂ ಬೆಳೀರಿ, ಹೆಂಗೋ ಒಟ್ಟಿನಾಗೆ ಭೂಮಿಗೆ ಸ್ವಲ್ಪ ಮಟ್ಟಿಗೆ ಸೇರಿಸಿ ಅಷ್ಟೇ. ನೀವು ಬಿತ್ತವಷ್ಟು ನಮಗೆ ಇದಿಲ್ಲ ಅಂತ ಹೇಳಿದ್ರೆ ಮನಸ್ಥಿತಿ ಇಲ್ಲ ಅಥವಾ ನಮಗೆ ಅನುಕೂಲ ಆಗಲ್ಲ ಅಂತ ಹೇಳೋರು ಎರ್ಚಿದ್ರು ಸಾಕು, ತೇವಾಂಶ ಚೆನ್ನಾಗಿದ್ದು ಎರ್ಚಿದ್ರು ಕೂಡ ಸಾಕು. ಒಂದು ದಿಂಡನ್ನ ಪಾಸ್ ಮಾಡಿ ಅಥವಾ ಒಂದು ಕುಂಟೆಯನ್ನು ಹೊಡೀರಿ. ಇನ್ನ ಹೆಸರು ಹುರುಳಿ ಅವೆಲ್ಲ ನಮಗೆ ಒಂದು 7-8 kg ಅಷ್ಟು ಬೀಜ ಸಾಕು ಒಂದು ಎಕರೆಗೆ. ಅದಾದ್ಮೇಲೆ ನಾವೇನು ಅದಕ್ಕೆ ಗೊಬ್ಬರವನ್ನು ಕೂಡ ಅವಶ್ಯಕತೆ ಇಲ್ಲ, ಹಂಗೂ ಗೊಬ್ಬರ ಕೊಡಬೇಕು ಅಂತ ಹೇಳೋರು ಇಲ್ಲ, ನಾನು ಚೆನ್ನಾಗಿ ಬೆಳಿಬೇಕು ಇನ್ನು ಅದ್ರದ್ದು ಕೂಡ ತಪ್ಪಲ ಚೆನ್ನಾಗಿ ಇಳುವರಿ ಬರಬೇಕು ಅನ್ನೋರು ಒಂದು ಬ್ಯಾಗ್ ಅಷ್ಟು DAP ಹಾಕಿದ್ರೆ ಸಾಕು. ಯಾಕೆಂದ್ರೆ ಇವೆಲ್ಲ ದ್ವಿದಳ ಧಾನ್ಯದ ಬೆಳೆಗಳಾಗಿರೋದ್ರಿಂದ DAP ಏನು ನಾವು ರಂಜಕದ ಅಂಶವನ್ನ ನಾವು ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಸಾರಜನಕದ ಅಂಶನೂ ಇರುತ್ತೆ, ರಂಜಕದ ಅಂಶನೂ ಇರುತ್ತೆ, ಎರಡು ಅಂಶಗಳಿರೋದ್ರಿಂದ ಬರೀ ಒಂದು ಬ್ಯಾಗ್ ಅಷ್ಟು DAP ಹಾಕಿದ್ರೆ 50 kg ಚೀಲ ಏನು ಹೇಳ್ತೀವಿ ಅದೊಂದು ಬ್ಯಾಗ್ ಹಾಕಿದ್ರು ಕೂಡ ಸಾಕು, ಸಾಕಾಗ್ತದೆ. ಇಷ್ಟು ನಾವು ಮಾಡಿದ್ರೆ ಸಾಕು. ಈಗ ನಾವು 35-40 ದಿನ ಅಥವಾ ಅದು ಬೆಳೆಗಳ ಮೇಲೆ ವ್ಯತ್ಯಾಸ ಆಗ್ತೈತೆ. ಇವೆಲ್ಲ ಅಲಸಂದೆ ಹುರುಳಿ ಅವೆಲ್ಲ ಆದ್ರೆ ನೀವು ಒಂದು 45 ದಿನಕ್ಕೆಲ್ಲ ಹೂವಾಡ ಅಂತ ಬರ್ತೈತೆ, ಅರೋಗ್ಬಹುದು. ಇವ ಸೆಣಬು 1 inch ಎಲ್ಲ ಆದ್ರೆ ನಮಗೆ ಒಂದು 55-60 ದಿನ ಬೇಕಾಗ್ತೈತೆ ಆ ಹೂವಾಡ ಅಂತ ಬಂತಿಗೆ. ಒಟ್ಟಿನಾಗೆ ಈ ತೊಪ್ಪಲ ಚೆನ್ನಾಗಿ ಬಿಟ್ಟಿರ್ಬೇಕು ನಾವು ಟೈಮಲ್ಲಿ. ನಮಗೆ ಸಾವಯವದ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಅಥವಾ ಸಾವಯವ ಪದಾರ್ಥ ಜಾಸ್ತಿ ಬೇಕಾಗಿರೋದ್ರಿಂದ ಅದು ಹೂವಾಡ ಹಂತದಲ್ಲಿ ಅದ್ರದ್ದು ಅಟ್ಮೋಸ್ಟ್ ಬಯೋಮಾಸ್ ಬಂದಿರುತ್ತದೆ ಮ್ಯಾಕ್ಸಿಮಮ್. ಅದ್ರದ್ದು ತೊಪ್ಪಲದ ಇಳುವರಿ ಜಾಸ್ತಿ ಇರುತ್ತೆ ಹೂವಾಡ ಅಂತದ್ದು. ಹೂವಾಡ ಅಂತ ನಂತರ ಆದ್ರೆ ಅದ್ರದ್ದೆಲ್ಲ ಕನ್ವರ್ಟ್ ಆಗ್ತಾ ಇರ್ತದೆ. ಹೌದು, ಹಂಗಾಗ್ಬಿಟ್ಟು ಆದಷ್ಟು ಏನು ಹೂವಾಡ ಅಂತ ಅಥವಾ ಅದಕ್ಕಿಂತ ಮುಂಚಿತವಾದ ಹಂತದಲ್ಲಿ ನಾವು ಅರ್ಗೋದು. ತೊಪ್ಪಲ ಸಾಕಷ್ಟು ಬಂದಿರ್ಬೇಕು ಗಿಡದಲ್ಲಿ ಅಂತ. ಮೇಡಮ್ ಅವರೀಗ ಹೇಳಿದ್ವಿ ನಾವು ಹಲವಾರು ಹಸಿರೆಲೆ ಗೊಬ್ಬರಗಳು ಇರ್ತವೆ, ಹಸಿರು ಸಸ್ಯಗಳು ನಾವು ಇಲ್ಲಿ ಬಿತ್ತನೆ ಮಾಡಿದಾಗ ಯಾವ ಯಾವ ಪೋಷಕಾಂಶಗಳು ಇಲ್ಲಿ ಭೂಮಿಗೆ ಲಭ್ಯ ಆಗ್ತದೆ ಅಂತ ಹೇಳ್ತೀರಿ? ಇವಾಗ ಇವೆಲ್ಲ ದ್ವಿದಳ ಧಾನ್ಯದ ಬೆಳೆಗಳೇ, ಮುಖ್ಯವಾಗಿ ನಾವು ಹಾಕೋದು ದ್ವಿದಳ ಧಾನ್ಯದ ಬೆಳೆಗಳು. ದ್ವಿದಳ ಧಾನ್ಯದ ಬೆಳೆ ಆಗಿರೋದ್ರಿಂದ ಅದು ಸಾರಜನಕವನ್ನ ಸ್ಥಿರೀಕರಿಸುತ್ತೆ. ಹೌದು, ವಾತಾವರಣದಲ್ಲಿ ಏನು ಗಾಳಿ ಇರುತ್ತೆ ಅದರಲ್ಲೇ ಸಾಕಷ್ಟು ಯೂರಿಯಾದ ಅಂಶ ಇರುತ್ತೆ, ಅಂದ್ರೆ ಸಾರಜನಕದ ಅಂಶ ಇರುತ್ತೆ. ಆದ್ರೆ ಈ ಗಾಳಿಲಿರೋ ಸಾರಜನಕನ ಅಥವಾ ಯೂರಿಯಾದ ಅಂಶನ ಗಿಡಗಳು ತಗೊಳಕ್ಕೆ ಶಕ್ತಿ ಇರಲ್ಲ. ಆದ್ರೆ ಈ ದ್ವಿದಳ ಧಾನ್ಯದಲ್ಲಿ ಅವನ್ನ ಶೇಖರಿಸಿ ಅದನ್ನ ಗಾಳಿಲಿರೋ ಸಾರಜನಕವನ್ನ ಶೇಖರಿಸಿ ಬೇರುಗಳಲ್ಲಿ ಗಂಟುಗಳು ಮಾಡಿ ಸ್ಥಿರೀಕರಿಸುತ್ತೆ. ಇದರಿಂದ ಸಾರಜನಕದ ಲಭ್ಯತೆನ ಮಾಡಿಕೊಡುತ್ತೆ ಸಾರಜನಕ, ಅದು ಮುಖ್ಯವಾಗಿ. ಮತ್ತೆ ನಾವು ಅದನ್ನ ಅರ್ಗದ್ರಿಂದ ಏನ ಶೇಖರಿಸಿರುತ್ತೋ ಅದೆಲ್ಲ ಭೂಮಿಲಿ ಕಳೆದು ನಿಧಾನವಾಗಿ ಮುಖ್ಯ ಬೆಳೆಗಳಿಗೆ ಸಿಗುತ್ತೆ. ಅದು ಒಂದು. ಇನ್ನು ರಂಜಕನೂ ಅಷ್ಟೇ, ಈ ಗಿಡಗಳಲ್ಲಾದ್ರೆ ನಾವು 2% ಶೇಕಡ 2% ಸಾರಜನಕ, 0.5% ರಂಜಕ ಮತ್ತೆ 1.5% ಪ್ರಮಾಣದಲ್ಲಿ ಪೊಟ್ಯಾಷ್ಗಳು ಇರ್ತವೆ. ಇದು ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಇರ್ತವೆ. ಆದ್ರೆ ನಾವು ತಿಪ್ಪೆ ಗೊಬ್ಬರ ಹಾಕಿದ್ರು ನಾವು ಹೇಳೋದು 0.5% ಸಾರಜನಕ ಇರುತ್ತೆ ಅಂತ ಹೇಳ್ತೀವಿ. ಆದ್ರೆ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಇರುತ್ತೆ ಸಾರಜನಕ, ರಂಜಕ, ಪೊಟ್ಯಾಷ್. ಅದಲ್ದೇ ಸಾರಜನಕ ಸ್ಥಿರೀಕರಿಸೋದ ಮೂಲಕ ಸಾರಜನಕವನ್ನು ಒದಗಿಸ್ತಿದೆ. ಅದ್ರ ಜೊತೆ ನಾವೇನು DAP ಹಾಕ್ತಿವಲ್ಲ, ರಂಜಕದ ಏನು ಮೂಲ ಅದು DAP, ಇದನ್ನ ಹಾಕ್ತಾಗ ಅದರಲ್ಲಿ ಮುಕ್ಕಾಲು ಭಾಗದಷ್ಟು DAP ಹಾಕಿದ್ದು ಗಿಡಗಳಿಗೆ ಸಿಗಲ್ಲ. ಅದೆಲ್ಲ ಮಣ್ಣಿನ ಕಣಗಳಿಗೆ ಅಂಟ್ಕೊಂಡಿರ್ತವೆ ಗಿಡಗಳಿಗೆ. ಅದನ್ನ ಕಣಗಳ ಮೇಲೆ ಅಂಟ್ಕೊಂಡಿರೋ ಅದನ್ನ ತಕ್ಕಳುವಷ್ಟು ಶಕ್ತಿ ಇರಲ್ಲ, ಬಿಗಿಯಾಗಿ ಅಂಟ್ಕೊಂಡಿರ್ತವೆ. ಆದ್ರೆ ಈ ಏನು ನಾವು ಹೆಸರೆಲ್ಲ ಗೊಬ್ಬರಗಳನ್ನ ಬೆಳೆದ್ರೆ ಇವುಗಳು ಏನು ನಾವು ಮಗ್ಗು ಹೊಡೆದಾಗ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಸಾಕಷ್ಟು ಸಾವಯವ ಆಮ್ಲಗಳು ಬಿಡುಗಡೆ ಆಗ್ತವೆ ಕಳೆಯ ಸಮಯದಲ್ಲಿ. ಈ ಸಾವಯವ ಆಮ್ಲಗಳು ಮಣ್ಣಿನ ಕಣಗಳ ಮೇಲೆ ಬಿಗಿಯಾಗಿ ಹಿಡಿದಿಡಲ್ಪಟ್ಟಿರೋ ರಂಜಕನ ಕರಗಿಸಿ ಅದನ್ನು ಕೂಡ ದೊರೆಯಂಗೆ ಮಾಡ್ತವೆ. ಇದ್ರ ಜೊತೆ ಸಾರಜನಕ ರಂಜಕದ ಜೊತೆ ಇವುಗಳು ಪೊಟ್ಯಾಷನ್ನು ಒದಗಿಸ್ತವೆ, ಕ್ಯಾಲ್ಸಿಯಂ ಅನ್ನು ಒದಗಿಸ್ತವೆ, ಮೆಗ್ನೀಷಿಯಂ ಅನ್ನು ಒದಗಿಸ್ತವೆ. ಅದು ಅಲ್ಲದೆ ಲಘು ಪೋಷಕಾಂಶಗಳಾದ ಕಬ್ಬಿಣದ ಅಂಶ ಇರ್ಬೋದು, ಸತುವಿನ ಅಂಶ ಇರ್ಬೋದು, ಅವನ್ನೆಲ್ಲ ಒದಗಿಸ್ತವೆ. ಈಗ ನಮ್ಮ ಭೂಮಿಗಳು ಬರ್ಡ್ ಆಗ್ಬಿಟ್ಟಿದ್ದಾವೆ, ಯಾಕೆಂದ್ರೆ ನಾವು ಬರೀ ಯೂರಿಯಾ DAP ಪೊಟ್ಯಾಷ್ ಹಾಕ್ತಿವಿ. ಅದು ಏನಂದ್ರೆ ಸಾರಜನಕ ರಂಜಕ ಪೊಟ್ಯಾಷ್, ಉಳಿದವೆ ಯಾವ ಹಾಕಲ್ಲ. ನಮ್ಮ ಗಿಡಗಳಿಗೆ ಬೇಕಾಗಿರೋದು 16 ತರದ ಪೋಷಕಾಂಶಗಳು ಬೇಕು, ಆದ್ರೆ ನಾವು ಒದಗಿಸ್ತಿರೋದು ಬರೀ 3. ಇದನ್ನ ದಶಕಗಳಿಂದ ಹಿಂಗೆ ಮಾಡ್ತಾ ಮಾಡ್ತಾ ಬಂದು ಭೂಮಿಲಿ ಯಾವ ಪೋಷಕಾಂಶಗಳು ಇಲ್ಲದಂಗೆ ಬರ್ಡ್ ಆಗ್ಬಿಟ್ಟಿದ್ದಾವೆ. ಈಗ ಎಲ್ಲಾ ಬೆಳೆಗಳಲ್ಲೂ ಅಂಗಡಿಗಳಿಗೆ ಹೋದ್ರೆ ಯಾವ್ದಾದ್ರು ಹುಳ ಬಂದಿದೆ, ರೋಗ ಬಂದಿದೆ ಅಂತ ಹೋದ್ರೆ ಒಂದು ಉಳದ್ದು ರೋಗದ್ದು ಇನ್ನೊಂದು ಟಾನಿಕ್ ಕೊಟ್ಟೆ ಕೊಡ್ತಾರೆ. ಇಳುವರಿ ಪ್ರಮಾಣ ಕಡಿಮೆ ಅಲ್ಲ, ಈ ಟಾನಿಕ್ ಅನ್ನೋದನ್ನ ಕೊಡ್ತಾರೆ. ಈ ಟಾನಿಕ್ ಅಲ್ಲಿ ಏನಿರ್ತದೆ, ಎಲ್ಲಾ ಪೋಷಕಾಂಶಗಳು ಇರ್ತವೆ. ಅದೊಡ್ ತಕ್ಷಣ ಗಿಡ ಒಂದ್ ಸ್ವಲ್ಪ ಚೆನ್ನಾಗಿ ಕಳೆ ಬರ್ತಿದೆ. ಹಂಗಾಗಿ ಈ ಟಾನಿಕ್ ಅನ್ನೋದು ಎಲ್ಲಾ ಬೆಳೆಗಳಿಗೂ ಉಪಯೋಗಿಸ್ತೀವಿ. ಈಗ ಒಂದ್ಸರಿ ಅಲ್ಲ, ಒಂದ್ ಎರಡ್ ಮೂರ್ ಸರಿ ಉಪಯೋಗಿಸ್ತಾರೆ. ಅದೇ ರೀತಿ ನಾವು ಈ ತರ ಒಂದು ಇದು ಒಂದು ನೇರ ಸರ್ಕಾರಿ ಗೊಬ್ಬರಕ್ಕೆ ಪರ್ಯಾಯವಾಗಿ ಇವುಗಳನ್ನ ಬಳಸಿದ್ರೆ ಇವು ಖರ್ಚು ಕಡಿಮೆ ಆಗ್ತದೆ. ಹೌದು, ಖರ್ಚು ಕಡಿಮೆ ಆಗ್ತದೆ. ಇವು ನಾವು ಬೆಳೆಯ ಮುಖ್ಯ ಬೆಳೆಗಷ್ಟೇ ಪೋಷಕಾಂಶಗಳನ್ನ ಒದಗಿಸ್ತವೆ ಅಂತಲ್ಲ, ಅದ್ರ ನೆಕ್ಸ್ಟ್ ಬೆಳೆಯ ಬೆಳೆಗಳಿಗೂ ಕೂಡ ಪೋಷಕಾಂಶಗಳನ್ನ ಒದಗಿಸೋ ಅಂತ ಶಕ್ತಿ ಭೂಮಿಗೆ ಬರುತ್ತೆ. ಫಲವತ್ತತೆ ಅಂದ್ರೆ ಪೋಷಕಾಂಶಗಳನ್ನು ಒದಗಿಸೋ ಸಾಮರ್ಥ್ಯ, ಅದು ಹೆಚ್ಚಾಗ್ತಾ ಬರ್ತಿದೆ ನಾವು ಹಸಿರೆಲ್ಲ ಗೊಬ್ಬರಗಳನ್ನ ಬಳಸ್ತಾ ಹೋದ್ರೆ. ಅದ್ರ ಜೊತೆಗೆ ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲೂ ಅಷ್ಟೇ, ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲೂ ನಾವು ಇವನ್ನ ಕಂಟಿನ್ಯೂಸ್ ಆಗಿ ಬೆಳೆಸೋದ್ರಿಂದ ಹಸಿರೆಲ್ಲ ಗೊಬ್ಬರನ ಅದ್ರದ್ದು ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ. ಅಂದ್ರೆ ಅದ್ರದ ಭೌತಿಕ ಗುಣಧರ್ಮಗಳು ಇಂಪ್ರೂವ್ ಆಗ್ತಾ ಬರ್ತವೆ, ಅವುಗಳಲ್ಲೂ ಕೂಡ ಅವುಗಳ ಏನು ಸಮಸ್ಯೆಗಳು ಇರ್ತವೆ ಅಥವಾ ತೊಂದರೆಗಳು ಇರ್ತವೆ ಅವನ್ನು ಕೂಡ ಕಡಿಮೆ ಆಗ್ತಾ ಬರೋ ಅಂಶಗಳನ್ನ ಕಡಿಮೆ ಮಾಡ್ತಾ ಬರುತ್ತೆ. ಅಲ್ಲದೆ ಅದ್ರದ್ದು ಭೌತಿಕ ಗುಣಧರ್ಮಗಳು ಕೂಡ ಚೆನ್ನಾಗಾಗ್ತವೆ. ಈ ಭೌತಿಕ ಗುಣಧರ್ಮಗಳು ಮಣ್ಣು ಬಿಗಿಯಾಗಿರುತ್ತೆ, ಹಂಗೆಲ್ಲ ಆಗುತ್ತೆ ಸವಳು ಅಂತ ಕಡೆ ಎಲ್ಲ, ಅವು ಕೂಡ ಅಂತ ಗುಣಧರ್ಮಗಳನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ ಅಥವಾ ಉತ್ತಮ ಮಾಡ್ತಾ ಬರುತ್ತೆ. ಈಗ ಮೇಡಮ್, ಈಗ ಜೊತೆಗೆ ಈಗ ತಾವು ಹೇಳಿದ್ರಿ ಬೇರೆ ಬೇರೆ ಸಸ್ಯಗಳನ್ನ ಮಾಡೋದ್ರ ಜೊತೆಗೆ ಇಲ್ಲಿ ಏನೇನು ಮಹತ್ವ ಇದೆ ಅಂತ ಹೇಳ್ತೀರಿ? ಇದರಲ್ಲಿ ಒಂದು ಎಲ್ಲಾ ಪೋಷಕಾಂಶಗಳನ್ನ ಒದಗಿಸುತ್ತೆ, ಯಾಕೆಂದ್ರೆ ಇದು ಸಾರಜನಕವನ್ನ ಸ್ಥಿರೀಕರಿಸುತ್ತೆ, ಬೇರುಗಳಲ್ಲಿ ಅದನ್ನ ಗಂಟುಗಳನ್ನ ಮಾಡಿ ಅದರಲ್ಲಿ ಸಾರಜನಕನ್ನ ಸೇರಿಸುತ್ತೆ, ಮತ್ತೆ ನಾವು ಅರ್ಗುದಾಗ ಅದನ್ನ ನಮ್ಮ ಮುಂದಿನ ಬೆಳೆಗಳಿಗೂ ಕೂಡ ನೀಡ್ತಾ ಹೋಗುತ್ತೆ. ಅದು ಒಂದು. ಅದಲ್ದಲೆ ಇದು ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನ ಉತ್ತಮಗೊಳಿಸುತ್ತೆ. ಭೌತಿಕ ಗುಣಧರ್ಮ ಅಂತ ಹೇಳಿದ್ರೆ ಮಣ್ಣಿನ ರಚನೆ ಇರ್ಬೋದು, ಕಣಗಳ ಜೋಡಣೆ ಇರ್ಬೋದು, ಅದೇ ರೀತಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರ್ಬೋದು, ನೀರು ಈಸಿಯಾಗಿ ಸುಲಭವಾಗಿ ಬಸಿದು ಹೋಗುವ ರೀತಿ ಮಾಡದಿರ್ಬೋದು, ಈ ತರ ಭೌತಿಕ ಗುಣಧರ್ಮಗಳನ್ನು ಇದು ಉತ್ತಮಗೊಳಿಸುತ್ತೆ. ಅದೇ ಅಲ್ಲದೆ ರಾಸಾಯನಿಕ ಗುಣಧರ್ಮ ಅಂದ್ರೆ ಇದು ಪೋಷಕಾಂಶಗಳನ್ನ, ಎಲ್ಲಾ ತರದ ಪೋಷಕಾಂಶಗಳನ್ನ ಒದಗಿಸೋದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಜೈವಿಕ ಗುಣಧರ್ಮಗಳು ಅಂದ್ರೆ ಇದು ಸಾವಯವ ಪದಾರ್ಥ ಆಗಿರೋದ್ರಿಂದ ನಾವೆಷ್ಟು ಸಾವಯವ ಪದಾರ್ಥವನ್ನು ಭೂಮಿಗೆ ಒದಗಿಸ್ತೀವೋ ಅಷ್ಟು ಸೂಕ್ಷ್ಮ ಜೀವಿಗಳ ಕ್ರಿಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಂಗಾಗಿ ಈ ಜೈವಿಕ ಗುಣಧರ್ಮವು ಕೂಡ ಉತ್ತಮ ಆಗ್ತಾ ಹೋಗುತ್ತೆ. ಈ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳೆಲ್ಲವೂ ಉತ್ತಮಗೊಳ್ಳೋದ್ರಿಂದ ಮಣ್ಣಿನ ಆರೋಗ್ಯ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ಉತ್ತಮ ಆಗುತ್ತೆ. ಈಗ ತಾವು ಹೇಳದಂಗೆ ಈಗ ಮಣ್ಣಿನ ಒಂದು ಜೈವಿಕ, ಭೌತಿಕ ಮತ್ತೆ ರಾಸಾಯನಿಕ ಗುಣಧರ್ಮಗಳಲ್ಲಿ ಬದಲಾವಣೆ ಆಗೋದ್ರ ಜೊತೆಗೆ ಒಂದು ಇಂಗಾಲದ ಪ್ರಮಾಣವನ್ನು ಕೂಡ ಹೆಚ್ಚಾಗ್ತದೆ, ಒಂದು ಫಲವತ್ತಾದಂತಹ ಒಂದು ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ಮುಖ್ಯವಾಗಿ ತಾವು ಹೇಳಿದಂಗೆ ಈ ಸಮಸ್ಯಾತ್ಮಕ ಮಣ್ಣುಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸಿಕೊಳ್ಳಲಿಕ್ಕೆ ಈ ಒಂದು ಹಸಿರೆಲೆ ಗೊಬ್ಬರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದ್ವಿ. ಮುಖ್ಯವಾಗಿ ಈ ಒಂದು ಡಯಂಚ್ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಇವುಗಳನ್ನು ಹಾಕಬೇಕಂತ ಒಂದು ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಈ ಬೀಜಗಳ ಲಭ್ಯತೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಿ? ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಸೆಣಬಿನ ಬೀಜ ಸಿಗ್ತವೆ. ಅದೇ ರೀತಿ ಲೋಕಲ್ ಅಲ್ಲೂ ಕೆಲವು ಕಡೆ ಇನ್ನು ಪಿಳ್ಳಿ ಪೆಸರು, ರೈತ ಬಾಂಧವರ ಕಡೆನೂ ಪಿಳ್ಳಿ ಪೆಸರು ಇರ್ಬೋದು, ದೈಂಚ ಇರ್ಬೋದು, ಇವುಗಳ ಬೀಜಗಳು ಕೂಡ ಸಾಮಾನ್ಯ ಸಿಗುತ್ತೆ ಅಂತ ನಾನು ಕೇಳಿದ್ದೀನಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೆಣಬಿನ ಬೀಜ ಸಿಗ್ತವೆ. ಅಲಸಂದೆ ಹೆಸರುಗಳ ಸ್ಥಳೀಯದಲ್ಲೇ ಸ್ಥಳೀಯ ಏನು ನಮ್ಮ ರೈತರಲ್ಲಿ ಬಳಕೆ ಮಾಡಬಹುದು. ಇವಕ್ಕೆ ಇಂಥದೇ ತಳಿ ಹಾಕಬೇಕು ಆತರ ಏನಿಲ್ಲ. ಸದ್ಯ ಯಾವ್ದಾದ್ರ ಮೂಲಕ ನೀವು ಸಾವಯವ ಪದಾರ್ಥ ಹಾಕ್ಬೇಕು, ಅದೇ ಬೇಕು ಇದೇ ಬೇಕು ಅನ್ನೋದು ಏನಿಲ್ಲ. ದ್ವಿದಳ ಧಾನ್ಯದ ಬೆಳೆಗಳು ಯಾವುದು ಹೆಚ್ಚಿನ ತಪ್ಪಲಗಳು ಕೊಡುತ್ತೆ ಅಂತ ಬೆಳೆಗಳು. ಈ ಹಸಿರುಳ್ಳು ಗೊಬ್ಬರಗಳ ಮುಖ್ಯವಾದ ಗುಣಧರ್ಮಗಳು ನಾವ್ ಏನ್ ನೋಡ್ಬೇಕು ಅಂದ್ರೆ ಅವು ಫಾಸ್ಟ್ ಆಗಿ ಬೆಳೆಯಂಗಿರ್ಬೇಕು, ಅದ್ರ ಜೊತೆ ಸಾಕಷ್ಟು ತಪ್ಪಲದ ಇಳುವರಿಯನ್ನ ಕೊಡ್ಬೇಕು, ಜಾಸ್ತಿ ಪ್ರಮಾಣದಲ್ಲಿ ಅದ್ ಬಿಡಂಗಿರ್ಬೇಕು. ಅದೇ ರೀತಿ ಟೊಂಗೆಗಳು ತೆಳುವಾಗಿರ್ಬೇಕು, ಯಾಕೆಂದ್ರೆ ಬೇಗ ಕಳಿಬೇಕು, ನಾರಿನಂಶ ಕಡಿಮೆ ಇರ್ಬೇಕು, ತೆಳುವಾಗಿರ್ಬೇಕು, ಮೃದುವಾಗಿರ್ಬೇಕು, ಹಂಗಾದ್ರೆ ಬೇಗ ಕಳಿತೇವೆ. ನಾರಿನಂಶ ಕಡಿಮೆ ಇರ್ಬೇಕು ಮತ್ತೆ ಬೇರುಗಳು ಕೂಡ ಆಳವಾಗಿರ್ಬೇಕು. ಸಾಮಾನ್ಯ ಎಲ್ಲಾ ದ್ವಿದಳ ಧಾನ್ಯದ ಬೇರುಗಳು ಆಳವಾಗೇ ಇರ್ತವೆ. ನೀರಿನ ಅವಶ್ಯಕತೆ ತುಂಬಾ ಇರಬಾರ್ದು ಈ ಬೆಳೆಗಳನ್ನು ಬೆಳೆಯಕ್ಕೆ. ಕಡಿಮೆ ನೀರನ್ನ ನೀರಲ್ಲೇ ಚೆನ್ನಾಗಿ ಬೆಳೆಯುವಂಥದ್ದು, ಒಂದು ಅಥವಾ ಎರಡು ನೀರಲ್ಲೇ ಸಫಿಷಿಯಂಟ್ ಅಥವಾ ಒಂದು ಎರಡು ಮಳೆಗಳಲ್ಲೇ ಸಾಕಷ್ಟು ಚೆನ್ನಾಗಿ ತಪ್ಪಲವನ್ನು ಬಿಡುವಂತ ಗುಣವನ್ನ ಹೊಂದಿರಬೇಕು. ರೋಗ ಕೀಟಗಳ ಬಾಧೆಗಳು ಕಡಿಮೆ ಇರಬೇಕು. ಇಂಥ ಗುಣಗಳಿರುವ ಬೆಳೆಗಳನ್ನ ನಾವು ಹಸಿರು ಗೊಬ್ಬರಗಳಾಗಿ ಆಯ್ಕೆ ಮಾಡ್ಕೊಂತೀವಿ. ಅದು ಯಾವುದೇ ಇರ್ಬೋದು, ನಮ್ಮಲ್ಲೇ ಬೆಳೆ ಹೆಸರು ಸೋಯಾ ಅವರೇ, ಅಲಸಂದೆ, ಪಿಳ್ಳಿ ಪೆಸರು ಅಂತ, ಅದು ಕೂಡ ಉತ್ತಮವಾದ ಹಸಿರು ಗೊಬ್ಬರ. ಅದೇ ರೀತಿ ಗ್ಲೈರಿಸಿಡ್, ಯಾರು ರೈತರು ಪಾಪ ಅವರು ಹೊಲದಲ್ಲಿ ಹಾಕೋಣಕ್ಕಾಗಲ್ಲ ಅಂತವ್ರು ಬದುಗಳಲ್ಲಾದ್ರೂ ಗೊಬ್ಬರದ ಗಿಡ ಅಂತ ಹೇಳ್ತೀವಿ. ಒಂದು ಎಕರೆ ನಾವು ಹೊಲದ ಸುತ್ತ ಇರೋ ಬದುಗಳಲ್ಲಿ ಸುಮಾರು 100-150 ಗೊಬ್ಬರದ ಗಿಡಗಳನ್ನ ಅಥವಾ ಗ್ಲೈರಿಸೀಡಿಯ ಗಿಡಗಳನ್ನ ನಾವು ನಾಟಿ ಮಾಡ್ಕೋಬಹುದು, ಬೆಳೆಸಬಹುದು. ಈಗ ಒಂದು ಗಿಡದಿಂದಲೇ ಸುಮಾರು 15 kg ಅಷ್ಟು ನಮಗೆ ತಪ್ಪಲ ಸಿಗುತ್ತೆ ಒಂದೇ ಗಿಡದಿಂದ. ಅದೇ ರೀತಿ ಹೊಂಗೆ ಮರಗಳನ್ನ ನಾವು 15 ಹಾಕೊಂಡ್ರು ಸಾಕು ನಮ್ಮ ಬದುಗಳಲ್ಲಿ. ಒಂದು ಎಕರೆ ಹೊಲದಲ್ಲಿ ಒಂದು ಗಿಡದಿಂದನೇ ನಮಗೆ 1-2 ಕ್ವಿಂಟಲ್ ತೊಪ್ಪಲ ಸಿಗ್ತದೆ. ಅದನ್ನ ನಾವು ಮಣ್ಣಿನ ಪ್ರಮಾಣದ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಹಾಕುವಂತ ಹೋದಂಗೆಲ್ಲ ಫಲವತ್ತತೆ ಹೆಚ್ಚಾಗುತ್ತೆ. ನಮ್ಮದೇನಿದೆ ರಾಸಾಯನಿಕಗಳ ಮೇಲಿನ ಅವಲಂಬನೆ ಕಡಿಮೆ ಆಗ್ತೈತೆ. ನಾವು ಸಾವಯವ ಮಾಡಿದಷ್ಟು ರೋಗ ಹುಳುಗಳ ಬಾಧೆಗಳು ಕಡಿಮೆ ಆಗ್ತವೆ, ಖರ್ಚು ಕಡಿಮೆ ಆಗಿ ರೈತರಲ್ಲಿ ಏನು ನಿವ್ವಳ ಆದಾಯ ಚೆನ್ನಾಗಾಗೋದ್ರಿಂದ ಕೃಷಿಯಲ್ಲಿ ನಾವು ಸುಸ್ಥಿರತೆಯನ್ನ ಕಾಪಾಡ್ಕೋಬಹುದು. ಏನ್ ಹೇಳ್ತೀರಾ ಮೇಡಮ್ ಕೊನೆಗೆ ರೈತ ಬಾಂಧವರಿಗೆ, ಮುಂದಿನ ಹಂಗಾಮಿಗೆ ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸುವಂತವರಿಗೆ, ಬಳಸದೆ ಇರುವಂತವರಿಗೆ ಒಂದು ಕಿವಿ ಮಾತು ಇದರಿಂದ ಒಂದು ಅವರಿಗೆ ಸಲಹೆ? ಈ ಹಸಿರೆಲೆ ಗೊಬ್ಬರ ಅಂತ ಹೇಳೋದು ಏನು ಹೊಸದೇನಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಆದ್ರೆ ಇದ್ರ ಮಹತ್ವವನ್ನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕಕ್ಕಾಗಲ್ಲ, ಎರೆಹುಳು ಗೊಬ್ಬರ ಹಾಕಕ್ಕಾಗಲ್ಲ, ಕಾಂಪೋಸ್ಟ್ ಹಾಕಕ್ಕಾಗಲ್ಲ, ಬೆಳೆ ಇಳಿಕೆಗಳನ್ನು ನಾವು ಹಾಕಕ್ಕಾಗಲ್ಲ, ಅದನ್ನು ಸುಟ್ಟಾಕ್ತಿವಿ ಅಥವಾ ತೆಗ್ದಾಕ್ತಿವಿ. ಹಿಂಗೆಲ್ಲ ಇರೋ ಟೈಮಲ್ಲಿ ನಾವು ಅಟ್ಲೀಸ್ಟ್ ಈ ಹಸಿರೆಲೆ ಗೊಬ್ಬರನಾದ್ರು ಹಾಕೋಣ. ನಾವು 1.5 ತಿಂಗಳಲ್ಲೇ ನಾವು ನಮ್ಮ ಹೊಲದಲ್ಲೇ ಸಾಕಷ್ಟು 1-5 ಟನ್ ಅಷ್ಟು ಸಾವಯವ ಪದಾರ್ಥವನ್ನ ಈ ಹಸಿರೆಲೆ ಗೊಬ್ಬರಗಳು ಬೆಳೆಸೋದ್ರಿಂದ ನಾವು ರೆಡಿ ಮಾಡ್ಕೋಬಹುದು. ಇದನ್ನ ಆದಷ್ಟು ಎಲ್ಲರೂ ಬೆಳೆಸ್ಕೊಳ್ಳೋಣ. ಯಾರ್ಯಾರಿಗೆ ಟೈಮ್ ಆಗಲ್ಲ, ಇದು ಮುಖ್ಯ ಬೆಳೆಗಿಂತ ಮುಂಚೆ ಬೆಳೆಸ್ಕೊಳ್ಳೋಕ್ಕಾಗಲ್ಲ ಅಂಥವ್ರು ಅಟ್ಲೀಸ್ಟ್ ಇದನ್ನ ಅಂತರ ಬೆಳೆಯಾಗಾದ್ರೂ ಬೆಳೀಲಿ. ಬೆಳೆದೇ ಅದನ್ನ ಏನು ಎಡೆ ಒಡೆಯೋ ಟೈಮಲ್ಲಿ ಅದನ್ನ ಭೂಮಿ ಒಳಗಡೆ ಅರ್ಗಿಸ್ರಿ. ಅದಲ್ದಲೆ ಇದು ಇನ್ನೊಂದು ಇದ್ರದ್ದು ಉತ್ತಮವಾದ ಗುಣ ಅಂತ ಹೇಳಿದ್ರೆ, ಇವನ್ನ ಅಂತರ ಬೆಳೆಯಾಗಿ ಬೆಳೆದ್ರೆ ಕಳೆಗಳು ಕೂಡ ಕಡಿಮೆ ಆಗ್ತದೆ. ಹೌದು, ಒಳ್ಳೆ ಒಂದು ಮಾಹಿತಿ. ಕಳೆಗಳು ಕಡಿಮೆ ಆಗೋದ್ರಿಂದ ನಾವು ಅದ್ರ ಮೇಲೆ ನಾವು ಅದಕ್ಕೇನು ಆಳುಗಳನ್ನ ಇಡಬೇಕಾಗತ್ತೆ, ಅದ್ರ ಖರ್ಚು ಕೂಡ ಉಳಿತಿದೆ. ನಾವು ಏನು ಒಂದು ನಮಗೆ ಮುಖ್ಯವಾಗಿ ನಾವು ಕಳೆ ತೆಗ್ಸದೆ 25 ದಿನದಲ್ಲಿ ಕಳೆ ತೆಗಿಸ್ತೀವಿ, ಬಿತ್ತನೆ ಆದ್ಮೇಲೆ ಕಳೆ ತೆಗಿಸ್ತೀವಿ. ಆದ್ರೆ ನಾವು ಇದನ್ನ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಇದನ್ನ ಒಂದು 40-45 ದಿನ ನಮ್ಮ ಭೂಮಿಲಿ ಇಟ್ಕೊಳೋದ್ರಿಂದ ಅಂತರ ಬೆಳೆಯಾಗಿ ಅಲ್ಲಿ ಬರುವ ಕಳೆಗಳನ್ನು ಕೂಡ ಇದು ಸಪ್ರೆಸ್ ಮಾಡ್ತದೆ ಅಥವಾ ಕುಂಠಿತಗೊಳಿಸ್ತಿದೆ. ಅದು ಕೂಡ ಇದ್ರದ್ದು ಒಂದು ಉಪಯೋಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರಿಂದ ಎಲ್ಲಾ ರೈತರು ಆದಷ್ಟು ಹಸಿರೆಲೆ ಗೊಬ್ಬರಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ, ಅದನ್ನ ನಮ್ಮ ಭೂಮಿಯಲ್ಲಿ ಯಾವ ತರನಾದ್ರೂ ಬೆಳೆದು ಅಥವಾ ನಮ್ಮ ಸುತ್ತ ಒಂಗೆನೋ ಗ್ಲೈರಿಸಿಡಿಯನೋ ಅಥವಾ ಸುಬಾಬುಲ್ಲು ಚೊಗಚೆನೋ ಇಂಥ ಮರಗಳನ್ನ ಹಾಕೊಳ್ರೆ ಅವೇನು ತುಂಬಾ ನೆರಳು ಮಾಡಲ್ಲ. ನೆರಳು ಮಾಡಲ್ಲ ಅಂದಾಗ ರೈತರಲ್ಲಿ ಒಂದು ಸಮಸ್ಯೆ, ಮರ ಹಾಕೋದು ಸುತ್ತ ಅಂತ ಹೇಳಿದ್ರೆ ನೆರಳು ಮಾಡುತ್ತೆ, ನಮಗೊಂದು ಅರ್ಧ ಕ್ವಿಂಟಲ್ ಲಾಸ್ ಆಗುತ್ತೆ, ಒಂದು ಕ್ವಿಂಟಲ್ ಲಾಸ್ ಆಗುತ್ತೆ, ಅದ್ರ ನೆರಳಲ್ಲಿ ನಮಗೆ ಇಳುವರಿ ಬರಲ್ಲ ಅಂತ ಒಂದು ಮಾತಿರುತ್ತೆ ರೈತರಲ್ಲಿ. ಆದರೆ ಇವೆಲ್ಲ ತುಂಬಾ ನೆರಳು ಮಾಡೋ ಅಂತ ಗಿಡಗಳೇನಲ್ಲ. ನಾವು ಗ್ಲೈರಿಸಿಡಿ ಹಾಕಿದ್ರೆ ಇದು ಒಂದು ಬಹುವಾರ್ಷಿಕ ಪೊದೆ ತರ ಇರುತ್ತೆ, ನಾವು ಕಟ್ ಕಟ್ ಮಾಡ್ದಂಗೆ ನಮ್ಮ ನಮ್ಮ ಎತ್ತರದಷ್ಟು ಇರುತ್ತಷ್ಟೇ ಅಂತ ದೊಡ್ಡ ದೊಡ್ಡದಾಗಿ ತುಂಬಾ ಹರಡ್ಕೊಳ್ಳಲ್ಲ. ಒಂಗೇನು ಅಷ್ಟೇ, ತುಂಬಾ ಏನು ಹರಡಲ್ಲ, ಅದು ಹರಡಿದ್ರು ಕೂಡ ಕಟ್ ಮಾಡಿದ್ರೆ ಅದೊಂದು ಶೇಪ್ ಅಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ಇಂಥವನ್ನಾದ್ರೂ ಬೆಳೆಸ್ಕೊಳ್ಳಿ ಹೊಲದ ಸುತ್ತ, ಅದರಲ್ಲೂ ಸಾಕಷ್ಟು ನಾವು ಸಾವಯವ ಪದಾರ್ಥ ಸಿಗುತ್ತೆ, ಅದನ್ನ ಭೂಮಿಲಿ ಹಾಕಬಹುದು. ಇದರಿಂದ ಸಾವಯವ ಇಂಗಾಲದ ಅಂಶ ಚೆನ್ನಾಗುತ್ತೆ, ಓವರ್ ಆಲ್ ಏನಂದ್ರೆ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಗೆ 35 ಅಥವಾ 1-1.5 ತಿಂಗಳವರೆಗೂ ಏನು ನಾವು ಹಸಿರೆಲ್ಲ ಗೊಬ್ಬರ ಬೆಳಿತೀವಲ್ಲ, ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಸಾವಯವ ಪದಾರ್ಥ ನಮಗೆ ಬೇರೆ ಮೂಲಗಳಿಂದ ಸಿಗೋದಿಲ್ಲ. ಹಂಗಾಗಿ ತಿಪ್ಪೆ ಗೊಬ್ಬರ ಅಂದ್ರೆ ನಾವು 1 ವರ್ಷದವರೆಗೂ ಹಾಕ್ತಿವಿ, ಆ ವರ್ಷ ಎಲ್ಲ ಶೇಖರಣೆ ಮಾಡಿ ಹಾಕ್ತಿವಿ. ಎರೆಹುಳ ಗೊಬ್ಬರ ಅಂದ್ರೆ ಮಿನಿಮಮ್ 1-3 ತಿಂಗಳು ನಾವು ಸಾಕಿ ಬೆಳೆಸ್ತೀವಿ. ಕಡಿಮೆ ಅವಧಿಯಲ್ಲಿ ನಾವು ನಮ್ಮ ಹೊಲದಲ್ಲೇ, ನೀವು ಏನು ಬೇರೆ ಕಡೆಯಿಂದ ಏರ್ಕೊಂಡ್ ಬರ್ಬೇಕಾಗಿಲ್ಲ, ಆಳುಗಳನ್ನಿಟ್ಟು ಆಡಿಸ್ಬೇಕಾಗಿಲ್ಲ, ತುಂಬಾ ಸುಲಭವಾಗಿ ನಾವು 1.5 ತಿಂಗಳಲ್ಲಿ ಯಾವುದೇ ರೀತಿಯಾದ ಹೆಚ್ಚಿನ ಕಷ್ಟ, ಹೆಚ್ಚಿನ ಕೆಲಸಗಳನ್ನ ಅದಕ್ಕೆ ಆಗ್ತಲ್ಲ. ಯಾವ ಕಳೆ ಕೀಳ್ಸಲ್ಲ ಅಥವಾ ಯಾವ ಎಣ್ಣೆ ಹೊಡೆಯಲ್ಲ, ಬೀಜಗಳನ್ನ ಬಿತ್ತುತ್ತೀವಿ, ಬೇಕಾದ್ರೆ ನೀರು ಕೊಡ್ತೀವಿ, ಅರ್ಗುತ್ತೀವಿ. ಇಷ್ಟು ಕೆಲಸದಲ್ಲೇ ನಾವು ಸಾಕಷ್ಟು ಸಾವಯವ ಅಂಶನ ನಾವು ಭೂಮಿಗೆ ಸೇರಿಸ್ಬೋದು. ಹಂಗಾಗಿ ಆದಷ್ಟು ಎಲ್ಲ ರೈತರು ಇದ್ರ ಕಡೆ ಒಂದು ಸ್ವಲ್ಪ ಗಮನವನ್ನ ಹರಿಸಿ ನಿಮ್ಮ ಹೊಲಗಳಲ್ಲಿ ಹಸಿರೆಲ್ಲ ಗೊಬ್ಬರಗಳನ್ನ, ಗೊಬ್ಬರದ ಬೆಳೆಗಳನ್ನ ಮುಖ್ಯ ಬೆಳೆಗಿಂತ ಮುಂಚೆ ಅಥವಾ ಮುಖ್ಯ ಬೆಳೆ ಜೊತೆಗೆ ಅಥವಾ ಅದು ಆಗ್ದಲೇ ಇದ್ರೆ ಬದುವಿನ ಸುತ್ತನಾದ್ರೂ ಬೆಳೆಸ್ಕೊಳ್ಳಿ, ಮಣ್ಣಿನ ಫಲವತ್ತತೆಯನ್ನ ಕಾಯ್ದುಕೊಂಡು ಕೃಷಿಯಲ್ಲಿ ಸುಸ್ಥಿರತೆಯನ್ನ ಕಾಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದು ಮೇಡಮ್ ಅವರೇ, ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ ರೈತ ಬಾಂಧವರಿಗೆ. ಮುಖ್ಯವಾಗಿ ಕಡಿಮೆ ಖರ್ಚಿನ ಹಾಗೇನೆ ನಮ್ಮ ನೈಸರ್ಗಿಕವಾಗಿ ದೊರೆಯುವಂತಹ ಒಂದು ಈ ಹಸಿರೆಲೆ ಸಸ್ಯಗಳನ್ನ ಬೆಳೆಸಿ ಭೂಮಿಯ ಫಲವತ್ತತೆಯನ್ನ ಮಾಡ್ಕೋಬಹುದು. ರೈತ ಬಾಂಧವರು ಬೆಳೆ ಪೂರ್ವದಲ್ಲಿ ಇವುಗಳನ್ನ ಹಾಕೊಂಡು 1.5 ತಿಂಗಳು 1 ತಿಂಗಳ ಒಂದು ಅವಧಿಯಲ್ಲಿ ಇದು ಈ ಕಾರ್ಯವನ್ನ ಮಾಡಿದ್ರಪ್ಪ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಪೂರ್ವಜರು ಈ ಕೆಲಸವನ್ನ ಮಾಡ್ತಾ ಇದ್ರು. ರಸಗೊಬ್ಬರಗಳ ಒಂದು ಅವಲಂಬನೆಯನ್ನ ಕಡಿಮೆ ಮಾಡೋದ್ರಾಗಿರ್ಬಹುದು, ಜೊತೆಗೆ ಖರ್ಚನ್ನ ಕಡಿಮೆ ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಇವೆಲ್ಲ ಸಾಂಪ್ರದಾಯಿಕ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ರು. ಇತ್ತೀಚಿನ ಅನಿವಾರ್ಯತೆಗಳಲ್ಲೂ ಕೂಡ ಇದು ಜರೂರಾಗಿ ಆಗಿರ್ಬೇಕಾದಂತಹ ಒಂದು ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ತಾವು ಹೇಳಿದಂತಹ ಎಲ್ಲ ವಿಚಾರಗಳನ್ನ ರೈತ ಬಾಂಧವರು ಗಮನಿಸ್ತಾರೆ. ಮುಂದಿನ ಹಂಗಾಮಗಳಲ್ಲಿ ಸಾಧ್ಯವಾದಷ್ಟು ಈ ಸಸ್ಯದ ಅವಶೇಷಗಳನ್ನ ಮತ್ತೆ ಪುನಃ ಬಳಕೆ ಮಾಡುವಂತಹ ಒಂದು ಪ್ರವೃತ್ತಿಯಲ್ಲಿ ಬೆಳೆಸಲಿ, ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ರೈತ ಬಾಂಧವರು ಪ್ರಯತ್ನವನ್ನ ಮಾಡಲಿ ಅಂತ ಹೇಳ್ತಾ ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಣ್ಣಿನ ಫಲವತ್ತತೆ ಮತ್ತು ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ವೇತಾ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಪ್ರಮಾಣ ಕಡಿಮೆ ಇದೆ. ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 81-87% ಮತ್ತು ಕನಿಷ್ಠ ಆರ್ದ್ರತೆ 70-77% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 14-21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಶಿಫಾರಸು ಮಾಡಿದಂತಹ ರಾಸಾಯನಿಕ ಗೊಬ್ಬರಗಳು 72-32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟಾಷ್ ಪ್ರತಿ ಎಕರೆಗೆ ನೀಡಬೇಕು.